ಹೆಚ್ಚು ಲಾಭ ಗಳಿಸಲು ನೆರವಾಗುವ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಬಿ ಎಂ ಮರಿಂಜಯ ನನ್ನ ಹೆಸರು. ಬಿ ಭೈರಾಪುರ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನೋವಾಲ್ಗಿ ಮೊದಲು ತೆಂಗಿನ ಸೊಸಿಗೆ ಅಡಕೆ ಸೊಸಿಗೆ ಬಳಸ್ತಾ ಇದ್ವಿ. ಅದಾದ್ಮೇಲೆ ಈಗ ಒಂದ 4 ವರ್ಷದಿಂದ ನಾನು ಇತ್ನೇರಿಗೆ ರೇಷ್ಮೆಗೆ ಬಳಸ್ತಾ ಇದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೆ ಒಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ನಾವು ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ, ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ ಬಿತ್ತನೆಯಲ್ಲಿ, ಒಳ್ಳೆ ಇಳುವರಿನು ಬರ್ತಾ ಇದೆ. ಒಂದ್ ಎಕರೆಗೆ ನಾನು ಹಾಕೊಂಡಿದೀನಿ. ಮತ್ತೆ ಅದಾದ್ಮೇಲೆ ಈಗೊಂದ 6 ವರ್ಷ ಆಚೆನಲ್ಲಿ ನಾವು ಬಾಳೆ ಬೆಳೀತಾ ಇದ್ದೆ ತೋಟದಲ್ಲಿ, ಅಲ್ಲೂ ಕೂಡ ನೋವಾಳ್ಗಿನೇ ಬಳಸ್ತಾ ಇದ್ದೆ. ಯಾವ ರಾಸಾಯನಿಕ ಬಳಸಲ್ಲ ನಾವು, ಜೈವಿಕ ಕೃಷಿಕರು ನಾವು. ಬಾಳೆ ಒಂದು 3 ವರ್ಷ ಇತ್ತದು, ಆಮೇಲೆ ತೆಗೆದ್ವಿ. ಈಗ ಮುಖ್ಯವಾಗಿ ನಾವು ತೆಂಗಿಗೆ ಸ್ವಲ್ಪ ಸ್ವಲ್ಪ ಭೂಮಿ ಕೊಟ್ಕತ್ತೀವಿ. ಮರ ಎತ್ತರ ಇರೋದ್ರಿಂದ ಒಡಿಲಿಕ್ಕೆ ಆಗೋದಿಲ್ಲ. 13 ಪೋಷಕಾಂಶ ಇರೋದ್ರಿಂದ ಎಲ್ಲಾದ್ರು ಅದಕ್ಕೆ ಸೇರೋದ್ರಿಂದ ತುಂಬಾ ಗಿಡ ಚೆನ್ನಾಗಿರುತ್ತೆ. ಒಳ್ಳೆ ಹಚ್ಚ ಹಸಿರು, ಒಂದ್ ಏನ್ ನಮ್ಗೊಂದ 1 ಗಂಟೆ ಒಳಗಡೆ ಹೊಡೆದಿರೋ ಅಂತದ್ದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಹೊಡೆಯೋದು ಬೆಳಿಗ್ಗಿನ ಜಾವ 6 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. 6 ಗಂಟೆಯಿಂದ 8 ಗಂಟೆ ಹೊತ್ತಿಗೆ ನಾವು ಮುಗಿಸ್ಬಿಡ್ತೀವಿ. 8 ಗಂಟೆ ಸ್ವಲ್ಪ ಪ್ರಕಾರವಾಗಿ ಬಿಸಿಲಿರೋದ್ರಿಂದ ಅದಕ್ಕೆ ಬಳಕೆ ಮಾಡೋದಿಲ್ಲ. ಹಂಗಾಗಿ ಬೆಳಗಿನ ಜಾವ ಬಳಕೆ ಮಾಡ್ತೀವಿ. ಇಬ್ಬನಿ ಇದ್ರೂ ಏನ್ ತೊಂದರೆ ಇಲ್ಲ, ಹೊಡಿಬಹುದು. ನಾವು ಗಿಡಕ್ಕೆ ಹೊಡಿಬೇಕಾದ್ರೆ ಅದ್ ಪಕ್ಕದಲ್ಲಿ ಇರೋಂತ ಕಳೆ ಗಿಡ ಅದೆಷ್ಟು ಚೆನ್ನಾಗ್ ಬರುತ್ತೆ ಅಂದ್ರೆ ಅದನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಕಳೆನೂ ಹಿಂಗ್ ಬರುತ್ತಲ್ಲ ಅನ್ಕೊಂಡು ಅದು ಕೂಡ ನಮ್ಗೆ ಉಪಯೋಗನೇ, ಯಾಕಂದ್ರೆ ಅದನ್ನು ಮಲ್ಚಿಂಗ್ ಮಾಡ್ತೀವಿ. ಹಂಗೆ ಹಂಗಾಗಿ ಯಾವ್ದು ಏನೋ ನಮ್ಗೆ ಲಾಸ್ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಗಿಡ ಚೆನ್ನಾಗ್ಬಿಡುತ್ತೆ. ಬೇಕಾಗಿರೋದು ನಮ್ಗೆ ಮೇಲೆ ಸೊಪ್ಪು ಅಡ್ಡ ಪರಿಣಾಮ ಆಗೋದಿಲ್ಲ, ಯಾಕಂದ್ರೆ ಇದು ಯಾವ್ದೇ ರಾಸಾಯನಿಕ ಅಲ್ಲ. ಹಂಗಾಗಿ ಏನು ತೊಂದರೆ ಇಲ್ಲ ಇದರಿಂದ. ಹುಳುಗಳು ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿ ಮೇಯ್ತವೆ, ಬಹಳ ಇಷ್ಟಪಡ್ತವೆ. ಯಾಕಂದ್ರೆ ಯಾವ್ದೇ ತರದ್ದು ರಾಸಾಯನಿಕದ ವಾಸನೆ ಇರಲ್ಲ, ಏನಿರಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಮೇಯುತ್ತೆ. ಕೀಟ ಬಾಧೆಗಳು ಅಂತೇನೋ ಸಮಸ್ಯೆ ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅದ್ರ ಜೊತೆನಲ್ಲಿ ಜೀವಾಮೃತ ಬಳಕೆ ಮಾಡೋದ್ರಿಂದ ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ಇಪ್ಪನೇ ಅಲ್ದಲೆ ನಮ್ಮ ಕೈ ತೋಟ ಸೊಪ್ಪು ಹಾಕ್ತಿವಿ, ಮತ್ತೆ ಇನ್ನ ಹೂವಿನ ಗಿಡ ಹಾಕ್ತಿವಿ. ಮತ್ತೆ ಅದನ್ನ ಬಿಟ್ರೆ ದನಗಳಿಗೆ ನೋಡಿ ಇನ್ನೊಂದ್ ನಾನು ಹೇಳೋದು, ಮತ್ತೆ ನೇಪಿಯರ್ ಕಡ್ಡಿಗೆ ನಮ್ಗೆ ಎಮ್ಮೆ ಇದೆ, ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡ್ತೀವಿ. ಅದಲ್ದಲೆ ವಿಳ್ಯದೆಲೆ ಒಂದೆರಡು ಮರ ಕಪ್ಸಿದೀವಿ, ಅದಕ್ಕೂ ಕೂಡ ನಾವು ನೋವಾಗಿ ಬಳಕೆ ಮಾಡ್ತೀವಿ. ತುಂಬಾ ಎಲೆ ಅಗಲ ಬರುತ್ತೆ ಅದರಲ್ಲೂ ಕೂಡ. ನಂದು ಸಂಖ್ಯೆ 9480601757. 9480601757. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನೂಆಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಕಿ ಕೆಲಸ ಮಾಡ್ತಾ ಇದ್ದೀನಿ. ಈ ನೂಆಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನೂಆಲ್ಗಿನ ನಾವು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, 15 ಹೊರದೇಶ ಕೂಡ ಸಪ್ಲೈ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸಿಹಿಗೆಣಸು, ಅಂಬಿನ ಗೆಣಸು, ಟೊಮೊಟೊ, ಸ್ಟ್ರಾಬೆರಿ ಅವಕ್ಕೆಲ್ಲ ಉಪಯೋಗಿಸಿದ್ದಾರೆ. ಅಲ್ಲೂ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲಾನು ಬಂದಿದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದೀವಿ, ಸರ್ಟಿಫಿಕೇಟ್ ಇದೆ. ಸಾಯಿಲ್ ಸೈನ್ಸ್ ಭೂಪಾಲ್ ಅಲ್ಲಿ ಕೂಡ ಮಾಡಿಸಿದೀವಿ. ಆಮೇಲೆ ಸಿರಿಕಲ್ಚರ್ KSRDI ತಲಗಟ್ಪುರ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿದೀವಿ. ಎಲ್ಲ ಕಡೆನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಉಪಯೋಗಿಸ್ತಿರೋ ರೈತರು ಕೂಡ ಚೆನ್ನಾಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಪ್ರತಿಕರ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ. ಹೆಚ್ಚಿನ ಮಾಹಿತಿಗೆ ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಸಾವಯವದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಗನೂರಿನ ಪ್ರಗತಿಪರ ಕೃಷಿಕ ಟಿವಿ ರುದ್ರೇಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ಬಿಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಗೆ ಈಗ ನಮ್ಮ ನಿಲಯದಲ್ಲಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಟಿವಿ ರುದ್ರೇಶ್ ಅವರು. ಅವರು ಈ ಸಾವಯವದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬೇರೆ ಬೇರೆ ರೀತಿಯ ಒಂದು ಬೆಳೆಗಳನ್ನ ಬೆಳೀತಿದ್ದಾರೆ. ಇವತ್ತು ಅವರ ಒಂದು ಅನುಭವಗಳನ್ನ ನಾವು ತಿಳ್ಕೊಳ್ಳೋಣ. ಅಂದ್ರೆ ಏನೇನು ಬೆಳೀತಾರೆ, ಸಾವಯವದಲ್ಲಿ ಅಂದ್ರೆ ಯಾವ ರೀತಿ ಬೆಳೀತಾರೆ, ಅವರ ಔಷಧಗಳನ್ನ ಹೇಗೆ ಬಳಸ್ತಾರೆ, ಮತ್ತೆ ಔಷಧೀಯ ಬೆಳೆಗಳನ್ನು ಬೆಳಿತೀವಿ ಅಂತ ಹೇಳಿದರೆ ಅವನ್ನ ಯಾವ ಬೆಳೆಗಳನ್ನು ಬೆಳಿತಾರೆ, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ರುದ್ರೇಶ್ ಅವರಿಗೆ. ನಮಸ್ಕಾರ ಸರ್. ರುದ್ರೇಶ್ ಅವರೇ, ತಾವು ಸಾವಯವದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದರೆ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಾ? ಮೊದಲದಾಗಿ ಆಹಾರ ಪದ್ಧತಿಯಲ್ಲಿ ಭತ್ತ ಬೆಳೀತಿದ್ದೇವೆ ಸರ್. ಭತ್ತ, ಅಡಿಕೆ, ತೆಂಗು, ಬಾಳೆ, ಮಾವು, ಹಲಸು, ಆಮೇಲೆ ಔಷಧಿ ಸಸ್ಯ ಆಗಿ ಶತಾವರಿ ಮತ್ತು ಕಪ್ಪು ಅರಿಶಿನ, ಆಮೇಲೆ ತಿಂತಾವಲ್ಲ ಹಳದ ಅರಿಶಿನ ಅದು, ಶುಂಠಿ, ಆಮೇಲೆ ಹಣ್ಣಿನ ಪದಾರ್ಥಗಳಾದ ಮಾವು, ಅರಣ್ಯ ಕೃಷಿಯಾಗಿ ತ್ಯಾಗ, ಮಹಾಗನಿ, ರಕ್ತಚಂದನ, ಶ್ರೀಗಂಧ ಮತ್ತು ಮುಂತಾದ ಬೆಳೆಗಳನ್ನ ಬೆಳೀತಾರೆ. ಈಗ ಆಹಾರ ಬೆಳೆಗಳಲ್ಲಿ ನೀವು ಭತ್ತ ಬೆಳಿತೀರಿ ಅಂತ ಹೇಳಿದ್ರೆ ಅದು ಸಾವಯವದಲ್ಲಿ ಬೆಳೀತೀರಿ? ಸಾವಯವದಲ್ಲಿ ಯಾವ ರೀತಿ ಬೆಳೀತೀರ? ಸಾವಯವದಲ್ಲೇ ಸರ್. ಫಸ್ಟ್ ಗೆ ಸ್ಟಾರ್ಟಿಂಗ್ ಅಂದ್ರೆ ಜೀವಾಮೃತ ಮತ್ತು ಮತ್ಸ್ಯಜನ್ಯ ಮತ್ತು ಸಾವಯವ ಪೊಟ್ಯಾಶ್, ಸಾವಯವ ವೀರ್ಯ ನಾವೇ ತಯಾರು ಮಾಡ್ಕೊಂತೇವೆ ಸರ್. ಅದು ಸಾವಯವ ವೀರ್ಯ ಮಾಡೋದು ಅಂದ್ರೆ ಸಾವಯವ ವೀರ್ಯ ಪೊಟ್ಯಾಶ್ ಒಂದು ಮರಳು ಡ್ರಮ್ಮಿಗೆ ಹಾಕಿ ಅದನ್ನ 40-50 ತನಕ ಗಂಜಲ ಹಾಕ್ಬೇಕು ಸರ್. ಅದು ಕುಡಿಯ ನಿಲ್ಲಿಸುತ್ತೆ, ಕಪ್ಪೋಗುತ್ತೆ ಮರಳು, ಅದು ವೀರ್ಯ ಆಗುತ್ತೆ ಸರ್. ಅದೇ ಬೂದಿಗೆ ನಾವು ಗಂಜಲ ಹಾಕಿದ್ರೆ, ದನಿಯಿಂದ ಗಂಜಲ ಹಾಕಿದ್ರೆ ಅದನ್ನ 40-50 ಅದು ಮಿದು ಆಗುತ್ತೆ. ಅವು ಎರಡನ್ನ ನೆರಳಲ್ಲಿ ಒಣಗಿಸಿ ಅದನ್ನ ತುಂಬಿಟ್ಕೊಂಡು ಅದನ್ನ ಉಪಯೋಗಿಸ್ತೇವೆ ಸರ್. ಭತ್ತಕ್ಕೆ ಈಗ ಬೀಜದಿಂದ ಹೇಳಿ, ಬೀಜ ಶೇಖರಣೆ ಮಾಡ್ತೀರಾ, ಬೀಜ ಎಲ್ಲಿಂದ ತರ್ತೀರಿ, ಆಮೇಲೆ ಸಸಿ ಮಡಿ ಮಾಡ್ಕೊಂತೀರಾ, ಆಮೇಲೆ ಸಸಿ ಮಾಡ್ಕೊಂಡಿಂದ ನಾಟಿ ಮಾಡ್ಬೇಕಾದ್ರೆ ಬಹಳ ಕೆಲವರೆಲ್ಲ ಬೇರೆ ಬೇರೆ ಸಮಯದಲ್ಲಿ ಗೊಬ್ಬರನ ರಾಸಾಯನಿಕ ಗೊಬ್ಬರನ ಜಾಸ್ತಿ ಬಳಸ್ತಾರೆ, ಯೂರಿಯಾ ಬಳಸಿರ್ತಾರೆ, ತೆನೆ ಬಿಡ್ಬೇಕಾದ್ರೆ, ಆಮೇಲೆ ಕಳೆ ತೆಗಿಬೇಕಾದ್ರೆ ನೀವು ಬೀಜ ಇದ್ದಿಂದ ಹೇಳಿ ಎಲ್ಲೆಲ್ಲಿ ಬೀಜ ತರ್ತೀರಿ? ಬೀಜನ ಸರ್ ನಾವು ಒಂದ್ಸರಿ ತಂದ್ರೆ 4 ಬಳಸ್ತಾನೆ ಸರ್. ಯಾವುದೇ ಬೀಜ ಅದನ್ನ ಎಲ್ಲಿಂದ ತರ್ತೀರಿ? ಅದನ್ನ ಶ್ರೀರಾಮ ಅಂತ ಮಾಡ್ತಿದ್ದೆ, ಅದನ್ನೇ ನಾನು 4 ಬೆಳೆ ಬೆಳ್ಕೊಂಡೆ ಸರ್. ಜೀವಾಮೃತ ಅಂದ್ರೆ ಬೀಜಾಮೃತ ಮಾಡಿ ಬೀಜ ಚೆಲ್ತಾನೆ ಸರ್. ಬೀಜ ಚೆಲ್ಲಕ್ಕ ಮುಂಚೆ ಪ್ರತಿ ಮಳೆಗಾಲದಾಗೂ ಡಯಂಚ, ಅಲಸಂದಿ, ಉದ್ದು, ಹೆಸರು, ಹೊಲ ತುಂಬ ಹಸರಲ್ಲಿ ಗೊಬ್ಬರ ಮಾಡ್ಕೊಂತ ಸರ್. ಅದನ್ನ ಹಾಕಿ ಆಮೇಲೆ ನಂತರ ಬೇಯ ಚೆಲ್ತಾವೆ ಸರ್. ಬೇಯ ಚೆಲ್ಲಿ ಅದನ್ನ ಒಡೆದು ನಾಟಿ ಮಾಡ್ತಾವೆ, ಅದೇ ಮೊದಲಿನ ಗೊಬ್ಬರ ಆಗ್ಬಿಡುತ್ತೆ ನಮಗೆ ಸರ್. ಅದಾದ ನಂತರ ಬೀಜದ ಮಡಿಗೆ ಮತ್ಸ್ಯಜನ್ಯ ಅಂತ ಒಂದು ಮಾಡ್ತಾವೆ. ಕೆಲವು ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ ಅಂತ ಹೇಳಿದ್ರೆ ಅವ್ಯಾವ ತೆಂಗು, ಅಡಿಕೆ, ಬಾಳೆ ಇವೆಲ್ಲ ಬೆಳಿತೀರಿ? ನಿಮ್ದೆಲ್ಲ ಒಟ್ಟು ಎಷ್ಟು ಎಕರೆ ಹೊಲ ಇದೆ? 5 ಜಮೀನು ಇದೆ ಸರ್. ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಬೆಳಿತೀರ? 2 ಒಂದು ಗುಂಟೆ ಆಗುತ್ತೆ. ಅದರಲ್ಲಿ ತೋಟಗಾರಿಕೆ ಬೆಳೆ ಸರ್, ಅಷ್ಟು ತೋಟಗಾರಿಕೆ. ಶತಾವರಿ ಒಂದು ಅದರ ಹಾಕೇನೆ, ಅದು ಬಿಟ್ಟರೆ ಇನ್ನು 3 ಒಂದ್ ಮುಕ್ಕಾಲ್ ಎಕರೆ ಕಪ್ಪು ಅರಿಶಿನ ಹಾಕೇನೆ, ಇನ್ನೊಂದು 2 ಅಷ್ಟು ಗದ್ದೆ ಮಾಡಿ ಭತ್ತ ಮಾಡ್ತಾ ಇದ್ದೆ. ಈಗ ಭತ್ತ ಬಿಟ್ಟು ತೆಂಗು ಎಷ್ಟು ಎಕರೆ ಐತೆ, ಅಡಿಕೆ ಎಷ್ಟು? ತೆಂಗು ಸರ್, ತೆಂಗು ಹಳದರ್ಗಿದೆ ನಂದು, ಹಳದರ್ಗು ಸುತ್ತಲೂ ಹೊಲ ಸುತ್ತಲೂ ಇದೆ ತೆಂಗು. ಅರಣ್ಯ ಕೃಷಿನ ಹಳದರ್ಗಿ ಜಾಗ ಇರೋದ್ರಿಂದ ಅಲ್ಲಿ ಅರಣ್ಯ ಕೃಷಿ ಮಾಡೋಣ ಸರ್. ಅಡಿಕೆ ಸಣ್ಣ ತೋಟ ಇದೆ, ಅಡಿಕೆದು 1 ದೊಡ್ಡದಿದೆ. ಸಣ್ಣದ್ರಾಗೆ ಶತಾವರಿ ಹಾಕೇನೆ ಸರ್, ಅಷ್ಟು ಇನ್ನೊಂದ್ ಸ್ವಲ್ಪ ಬಾಳೆ ಹಾಕೇನೆ, ಅದ್ರಾಗೆ ಇನ್ನೊಂದ್ ದೊಡ್ಡ ತೋಟದಲ್ಲಿ ಅಂತರ್ ಬೆಳೆ ಕೋಕ್ ಹಾಕಿದೆ ಸರ್. ಅದ್ರಾಗ ಬಾಳೆ ಇದೆ, ಕೋಕೋ, ಬಾಳೆ, ಕಾಳುಮೆಣಸು ಇದೆ ಸರ್. ವಾಣಿಜ್ಯ ಬೆಳೆಯಾಗ ಅಂತ ಚಕ್ಕೆ, ಲವಂಗ, ಸರ್ವ ಸಾಂಬಾರು, ಆಮೇಲೆ ಕೆಂಪು ಪೇರ್ಲ, ಈ ಪೇರ್ಲ, ಪ್ರತಿ ಇಂಥ ಗಿಡ ಎಲ್ಲ ಗಿಡನು ಸಾಕಿದ್ರೆ ಒಂದ್ ತೋಟದಲ್ಲಿ ನಾವೇನ್ ತಿನ್ಬೇಕು ಮನುಷ್ಯ ಅದಷ್ಟನ್ನು ಸಾಕ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಒಂದು 60% ಸಾಕಿದ್ದೇನೆ ಸರ್, ಇನ್ನೊಂದು 60% ಮಾಡ್ಬೇಕು ಸರ್. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಏನ್ ಬೆಳೆದ್ರಲ್ಲ, ಅಡಿಕೆ, ತೆಂಗು, ಬಾಳೆ, ಇದರಲ್ಲಿ ಈಗ ಇನ್ನ ಸಣ್ಣದಿರೋದ್ರಿಂದ ಬೇರೆ ಬೇರೆ ಅಂತರ ಬೆಳೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಿದ್ರೆ ಒಂದೇ ಬೆಳೆ ಆದ್ರೆ ಲಾಸ್ ಆಗ್ಬೋದು ಸರ್. ಒಂದ್ 5 ಬೆಳೆ ಆದ್ರೆ ಮನುಷ್ಯ ರೈತರು ಯಾಕಂಡ್ಕು ಲಾಸ್ ಆಗಲ್ಲ ಸರ್, ಲಾಸ್ ಆಗದಂಗ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಅದ್ ಮಾಡ್ತಾರೆ ಸರ್. ಆಮೇಲೆ ಇಡೀ ಹೊಲನ ಮಲ್ಚಿಂಗ್ ಮಾಡೇ ಸರ್, ಪೂರ್ತಿ ಮುಚ್ಚಿ. ಅದರಿಂದ ಎರೆಹುಳು ಒಂದು ದಿನಕ್ಕೆ ಮೂರ್ನಾಲ್ಕು ಬಾರಿ ಹೋಗಿ ಬರುತ್ತೆ. ಅದರಿಂದ ಗೊಬ್ಬರ ಎಷ್ಟು ಬೇಕೋ ಅಷ್ಟು ಅಲ್ಲೇ ತಯಾರಾಗುತ್ತೆ ಸರ್. ಜೀವಾಮೃತ ಬಳಸೋದ್ರಿಂದ ಜಾಸ್ತಿ ಎರೆಹುಳು ಆಗುತ್ತೆ. ಮಲ್ಚಿಂಗ್ ಆಗೋದ್ರಿಂದ ಸಣ್ಣ ಜೀವಾಣುಗಳು ಹುಟ್ಕೊಂತ ಸರ್, ಆ ಜೀವಾಣುಗಳು ತಿಂದು ಬಿಟ್ಟಿರೋ ಗೊಬ್ಬರ ಅತಿ ಶ್ರೇಷ್ಠವಾದ ಗೊಬ್ಬರ ಸರ್ ಅದು. ಹಂಗಾಗಿ ಆ ಗೊಬ್ಬರದಿಂದನೇ ನಂದು ಫಲವತ್ತತೆ ಹೆಚ್ಚಿಗೆ ಆಗಿ ಅಡಿಕೆ ಇಳುವರಿನ ಜಾಸ್ತಿ ಆಗ್ತದೆ. ಈಗ ಅರಣ್ಯ ಕೃಷಿ ಮಾಡ್ತೀವಿ ಅಂದ್ರಲ್ಲ, ಅರಣ್ಯ ಕೃಷಿ ಸುತ್ತ ಮಾಡಿದ್ರೆ ಈಗ ಶ್ರೀಗಂಧ ಎಷ್ಟು ಮರಗಳಿದಾವೆ, ರಕ್ತಚಂದನ? ಶ್ರೀಗಂಧ ಒಂದು 100 ಇದಾವೆ ಸರ್, ಈಗ ಒಂದು 300 ಆಗ್ತದೆ ಸರ್. ಆಮೇಲೆ ರಕ್ತಚಂದನ ಒಂದು 150 ಹಾಕಿದ್ದಾನೆ ಸರ್, ಮಾಗನಿ ಒಂದು 150 ಹಾಕಿದ್ದಾನೆ ಸರ್, ತ್ಯಾಗ ಒಂದು 60-70 ಇದಾವೆ. ಆಮೇಲೆ ಹುಣಸೆ ಇದಾವೆ ಸರ್, ಆಮೇಲೆ ಮಾವಿನವ ಒಂದು 15-20 ಇದಾವೆ. ಈಗ 5 ಎಕರೆಯಲ್ಲಿ ನೀವು ಹಾಕಿದ್ರೆ ಇಷ್ಟೆಲ್ಲ ಗಿಡಗಳು ಆಗುತ್ತೆ? ತೆಂಗು ಅಳದರಾಗಿದೆ ಸರ್, ಪೂರ್ತಿ ಅಳದು ಜಾಗ ಬಹಳ ಇದೆ. ಅಳದರ್ಗೆ ಅವನ್ನೆಲ್ಲ ಹಾಕಿರ ಸರ್, ಒಳಗೇನಲ್ಲ ಎಲ್ಲ ಬೆಳೆನೂ ಹಾಕಿದ್ ಸರ್, ಎಲ್ಲ ಇದಾವ ಆಲ್ರೆಡಿ. ಸಾವಯವದಲ್ಲಿ ಇವೆಲ್ಲ ಬೆಳೆ ಬೆಳಿತೀವಿ ಅಂದ್ರೆ ಸಾಮಾನ್ಯವಾಗಿ ನಮಗೆ ಬೆಳೆಗಳಲ್ಲಿ ರೋಗ ಬರ್ತವೆ, ಕೀಟ ಬರ್ತವೆ ಸಾಕಷ್ಟು, ಅದು ಇತ್ತೀಚೆಗಂತೂ ಬಹಳ ಕಾಡಿಸ್ತಿರ್ತಾರೆ. ಈಗ ಯಾವ್ಯಾವ ರೋಗಗಳು ಬಂದಾಗ ನೀವು ಸಾವಯವದಲ್ಲೇ ನೀವು ಔಷಧ ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ತೀರಾ, ಏನ್ ಕೊಡ್ತೀರಾ, ಹೆಂಗ್ ತಯಾರು ಮಾಡ್ಕೊಂತೀರಾ? ಈ ಭತ್ತಕ್ಕೆ ಸರ್ ಸ್ಟಾರ್ಟಿಂಗ್ ತಯಾರು ಮಾಡ್ಕೋಬೇಕು, ಅದಕ್ಕೆ ಭತ್ತಕ್ಕೆ ಒಂದ್ ಬ್ರಹ್ಮಾಸ್ತ್ರ ಅಂತ ಮಾಡ್ಕೋಬೇಕು ಸರ್ ಫಸ್ಟ್. ಬ್ರಹ್ಮಾಸ್ತ್ರ ಮಾಡ್ಕೋಬೇಕು ಅಂದ್ರೆ ಅದು ತಯಾರು ಮಾಡ್ಕೋಬೇಕು 3 ತಿಂಗಳು ಮುಂಚೆನೆ ನಾವು ಮಾಡ್ಕೋಬೇಕಾಗುತ್ತೆ ಸರ್. ಬ್ರಹ್ಮಾಸ್ತ್ರಕ್ಕೆ ಬೇಕಾಗಿರೋದು ಬೇವಿನ ಸೊಪ್ಪು 5 ಕೆಜಿ, ಲ್ಯಾಂಟನ್ ಸೊಪ್ಪು 5 ಕೆಜಿ, ಮಾವಿನ ಸೊಪ್ಪು, ಪೇರ್ಲ, ಔಡ್ಲ, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮಫಲ, ಹಗಲ್ ಸೊಪ್ಪು, ಎಕ್ಕೆ ಸೊಪ್ಪು, ಹೊಂಗೆ ಸೊಪ್ಪು, ಲಕ್ಕಿ ಸೊಪ್ಪು ಅಂತ ಬರುತ್ತೆ ಸರ್. ಆಮೇಲೆ ಅಷ್ಟೆಲ್ಲ ಹಾಕಿ ದೇಸಿ ಸಗಣಿ 30 ಕೆಜಿ ಸಗಣಿ, 30 ಕೆಜಿ ಗಂಜಲ, ಒಂದು 30 ಲೀಟರ್ ಮಜ್ಜಿಗೆ, ಒಂದು 2 ಕೆಜಿ ಖಾರದ ಹಸಿಮೆಣಸಿನಕಾಯಿ, ಒಂದು 150 ಗ್ರಾಮ್ ಕಾಳುಮೆಣಸು, ಆಮೇಲೆ ಒಂದಿಷ್ಟು ಒಂದು 200-250 ಗ್ರಾಮ್ ಶುಂಠಿ, ಬೆಳ್ಳುಳ್ಳಿ ಒಂದ್ 2 ಕೆಜಿ, ಅದನ್ನೆಲ್ಲ ತಿರುವಿ ಸಣ್ಣಗೆ ಒಂದು ಡ್ರಮ್ಮಿಗೆ ಹಾಕಿ 3 ತಿಂಗಳ ಕಾಲ ಮುಚ್ಚಿಡ್ಬೇಕು ಸರ್. ಮುಚ್ಚಿಟ್ಟು ಅದನ್ನ ರೋಗ ನಮ್ಗೆ ಯಾವಾಗ ಬರುತ್ತ ಅದನ್ನ ಮತ್ತೆ 6 ತಿಂಗಳು ಹಳೆಯವು ಮಜ್ಜಿಗೆ ಅವೆರಡನ್ನು ಸೇರಿಸಿ ಸ್ಪ್ರೇ ಮಾಡಿದ್ರೆ ರೋಗ ಕಂಪ್ಲೀಟ್ ಕಡಿಮೆ ಆಗುತ್ತೆ ಸರ್. ಆಮೇಲೆ ಸಾವಯವ ಮಾಡೋದ್ರಿಂದ ರೋಗ ಕಡಿಮೆನೇ ಇರುತ್ತೆ ಸರ್, ನಮ್ಗೆ ನೆಚ್ಚಿಗೆ ಬಂದಿರಲ್ಲ, ನಾವು ಕೆಮಿಕಲ್ ಬಳಸಲ್ಲ, ಗೊಬ್ಬರ ಬಳಸಲ್ಲ, ಕಡಿಮೆ ಇರುತ್ತೆ. ಇದು ಸಾಕು ಸರ್, ಅದಕ್ಕೆ ಸರಿ ಹೋಗುತ್ತೆ. 20-25 ಚೀಲ ಬೆಳಿಬೋದು ಸರ್ ಎಕರೆಗೆ, ಒಂದ್ ಎಕರೆ ಭತ್ತನ. ಭತ್ತ ಬೆಳೆದು ಮಾರಾಟ ಮಾಡ್ತೀರಾ ಅಥವಾ ನೀವೇ ಬಳಸ್ತೀರಾ? ಭತ್ತ ಬೆಳೆದು ಅದನ್ನ ನಾನೇ ಮಿಲ್ ಮಾಡಿಸಿ ನಂದೇ ಒಂದು ನೇಗಿಲು ಅಂತ ಬ್ರ್ಯಾಂಡ್ ಮಾಡ್ಕೊಂಡು 70 ರೂಪಾಯಿ ಕೆಜಿ ಹಂಗೆ ಕೊಡ್ತಾ ಇದ್ದೀನಿ ಸರ್. ನೀವು ಅಲ್ಲೇ ನಿಮ್ಮ ಊರಲ್ಲೇ ಮಾರಾಟ ಮಾಡಿದ್ರೆ? ದಾವಣಗೆರೆ, ಬೆಂಗಳೂರು ತನಕ ಕೊಡ್ತಾ ಇದ್ದೀನಿ ಸರ್. ಹೆಂಗ ನಿಮಗೆ ಸಂಪರ್ಕ ಹೆಂಗಾಗುತ್ತೆ? ಫಸ್ಟಿಗೆಲ್ಲ ಕಷ್ಟ ಆಯ್ತು ಸರ್, ಈಗ ನಾನು ಬೆಳೆದಿರೋದು ಕಡಿಮೆ ಆಗ್ತಾ ಇದೆ, ಅಷ್ಟು ಜಾಸ್ತಿ ಆಗಿದೆ. ಮತ್ತೆ ನನ್ನ ಜೊತೆಗೆ ಇನ್ನೊಂದು 4 ಸಾವಯವ ತಂಡ ಮಾಡಿಸ್ತಾ ಇದ್ದಾನೆ, ಜಾಸ್ತಿ ಮಾಡ್ಕೊಂತ ಹೋಗೋಣ ಅಂತ. ಆದಷ್ಟು ವಿಷ ಇಲ್ಲದ ಸಮಾಜಕ್ಕೂ ಕೊಡೋಣ ಅಂತ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗಾಗುತ್ತೆ ಆ ಉದ್ದೇಶದಿಂದ ಅದನ್ನ ನಾನು ಮಾಡಿದ್ದೆ ಸರ್. 5 ವರ್ಷದಿದ್ದನೂ ಒಂದು ಯಾವುದೇ ತರದ ಒಂದು ಕಾಳು ಗೊಬ್ಬರ ಒಂದು ಇದನ್ನು ಮಾಡಿಲ್ಲ ಸರ್. ಈ ಅಡಿಕೆ ಮತ್ತೆ ತೆಂಗು ಇವಕ್ಕೆಲ್ಲ ಕೆಲವು ಹುಳ ಬೀಳೋದಿರ್ತದೆ ಸೀಸನ್ ಅಲ್ಲಿ ಟೈಮ್ ನಲ್ಲಿ, ಅವಕ್ಕೆ ಈ ತರ ಏನ ಸಮಸ್ಯೆ ಆದಾಗ ಯಾವ ರೀತಿ ಔಷಧ ಬಳಸ್ತೀರಾ? ಅದಕ್ಕೆ ಸರ್ ಈ ಟ್ರಂಚ್ ಅಂತ ಮಾಡ್ತಾರ, ಟ್ರಂಚ್ ಮಾಡಿದ್ರೆ ರೋಗ ಕಡಿಮೆ ಆಗುತ್ತೆ ಸರ್, ನೀರ್ ನಿಲ್ಲಲ್ಲ. ಟ್ರಂಚ್ ಮಾಡಿಸ್ತಾನೆ, ಆಮೇಲೆ ಮಲ್ಚಿಂಗ್ ಮಾಡ್ತಾರೆ ಸರ್, ಮಲ್ಚಿಂಗ್ ಮಾಡೋದ್ರದನ್ನ ರೋಗ ಬಹಳ ಕಡಿಮೆ ಆಗುತ್ತೆ. ಆಮೇಲೆ ಯಾವ್ದಾರ ಒಂದ್ ಗಿಡ ರೋಗದಂಗ್ ಕಾಣ್ತಾ ಅಂದ್ರೆ ಸುತ್ತಲೂ ಗುಂಡಿ ತೆಗೆದ್ರೆ ಗಾಳಿ ಆಡಂಗೆ ಕಡಿಮೆ ಆಗುತ್ತೆ ಸರ್. ಹೌದಾ? ಅಂತವೆಲ್ಲ ಉಪಯೋಗಿಸ್ತಾರೆ ಸರ್. ಅಲ್ಲ ಏನಾದ್ರೂ ಈಗ ಕಾಯಿಗೆ ಏನನ್ನ ರೋಗ ಬಿದ್ದಿತ್ತು ಅಂದ್ರೆ ಏನಾದ್ರೂ ಅವ ಈ ನೀವೇನೀಗ ಭತ್ತಕ್ಕೇನ ಔಷಧ ಮಾಡ್ಕೊಂಡು ಅದನ್ನ ಹಾಕ್ತದೆ ಸರ್, ಅದಂಗೆ ಅನ್ಕೊಂಡ್ರೆ ಇದೇ ಬ್ರಹ್ಮಾಸ್ತ್ರನೇ ಅದಕ್ಕೂ ಆಗ್ತದೆ ಸರ್. ಆಮೇಲೆ ಅದ್ರ ಜೊತೆಗೆ ವಿಮ್ ಕಸೆಡ್ ಅಂತ ಮಾಡ್ತಾರೆ ಸರ್, ಜ್ಞಾನಿಗಳು ಹೇಳಿದ್ದು 200 ಲೀಟರ್ ಡ್ರಮ್ಗೆ 5 ಕೆಜಿ ಜಿಂಕು, 2 ಕೆಜಿ ಟ್ರೈಕೋಡರ್ಮ, 2 ಕೆಜಿ ಬೋರಾನ್ ಸರ್. ಇದನ್ನ 30 ಕೆಜಿ ಸಗಣಿ, 30 ಕೆಜಿ ಗಂಜಲ ಹಾಕಿ, ಆಮೇಲೆ ಒಂದ್ 2 ಕೆಜಿ ಅಷ್ಟು ಎರೆಹುಳು ಗೊಬ್ಬರ ಹಾಕಿ ಅದನ್ನ ತುಂಬಾ ನೀರ್ ಹಾಕಿ ಒಂದ್ 20-25 ದಿವಸಗಳ ಕಾಲ ಅದನ್ನ ಹಂಗೆ ಇಟ್ಟು ಆಮೇಲೆ ಅದನ್ನ 100-40% ಮಿಕ್ಸ್ ಮಾಡ್ಕೊಂಡು ಅಡಿಕೆಗಳಿಗೆ ಗಿಡಗಳಿಗೆ ಹಾಕ್ತಾರೆ ಸರ್. ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಾಗುತ್ತೆ ಸರ್, ಬೆಳವಣಿಗೆ ಹೆಚ್ಚಿಗಾಗುತ್ತೆ. ಅದನ್ನು ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ನಮ್ನ ಯೂಮಿ ಕಸೆಟ್ ಮಾಡ್ಕೋಬೇಕು ಸರ್, ಹಸಿ ಹುಲ್ಲು ಬರುತ್ತೆ ಸರ್, ಹಸಿ ಹುಲ್ಲು ಸಣ್ಣ ಕೊಯ್ದು ಡ್ರಮ್ನಾಗ ಹಾಕಿ ಅದಕ್ಕೆ 30 ಕೆಜಿ ಸಗಣಿ, 30 ಕೆಜಿ ಅಷ್ಟು ಗಂಜಲ ಹಾಕಿ ಅದನ್ನ 20 ದಿವಸಗಳ ಮುಚ್ಚಿಟ್ಟು ಆಮೇಲೆ ಅದಕ್ಕೆ ಮೊದ್ಲೇನ ಒಂದು ನೆಲ್ಲಿ ಮಾಡ್ಕೊಂಡಿರ್ಬೇಕು ಸರ್. ಆ ನೆಲ್ಲಿ ಓಪನ್ ಮಾಡಿದ್ರೆ ಇದು ಬರುತ್ತೆ ಸರ್, ಸ್ಲರಿ ಬರುತ್ತೆ, ಅದು ಎಲೆಗಳದಷ್ಟು ರಸ ಇದು ಎಲ್ಲ ಬರುತ್ತಲ್ಲ, ಅದು ಸ್ಪ್ರೇ ಮಾಡಿದ್ರೆ ಬೆಳವಣಿಗೆಗೆ ಭಾರಿ ಪೂರಕವಾಗಿರುತ್ತೆ, ಅದನ್ನು ಮಾಡಬಹುದು. ಇನ್ನು ಔಷಧೀಯ ಬೆಳೆಗಳೆಲ್ಲ ಬೆಳಿತೀರಂದ್ರೆ ಕಪ್ಪು ಅರಿಶಿನ ಇರ್ಬೋದು, ಆಮೇಲೆ ಹಳದಿ ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ಆಮೇಲೆ ಚಕ್ಕೆ ಮೆಣಸು ಇವೆಲ್ಲ ಇವೇ ಒಂದು ಔಷಧೀಯ ಸಸ್ಯಗಳು, ಇವೆ ಔಷಧ ಇದ್ದಂಗ. ಇವಕ್ಕೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತಾರೆ? ಬಂದಿಲ್ಲ ಸರ್ ಇದುವರೆಗೂ. ನಮ್ದೇ ಶತವರೆ ಆಯ್ಕೆ ಒಂದೂವರೆ ವರ್ಷ ಆಯ್ತು. ಮುಂದಿನ ತಿಂಗಳು ಕಟಾವ್ ಮಾಡ್ಬೇಕು ಸರ್ ಅದನ್ನ. ಅದಕ್ಕೂ ಏನೋ ಬಂದಿಲ್ಲ ರೋಗ. ಕಪ್ಪು ಅರಶಿನಕ್ಕೂ ಏನೋ ಬಂದಿಲ್ಲ. ಅವಕ್ಕೇನೋ ರೋಗ ಬಂದಿಲ್ಲ ಅವಕ್ಕೆ ಮಾಡಕ್ಕೆ. ನಾವು ಸಾವಯವ ಮಾಡೋದ್ರಿಂದ ರೋಗ ಬಹಳ ಕಡಿಮೆ ಸರ್. ಅದಷ್ಟು ಕೆಮಿಕಲ್ ಬಳಸೋದಲ್ಲ, ಹಂಗ ರೋಗ ಕಡಿಮೆನೆ ಇರುತ್ತೆ. ಇವುಗಳನ್ನೆಲ್ಲ ಅಂತರ್ ಬೆಳೆಯಾಗಿ ಬೆಳೀತಾರೆ. ಅಂತರ್ ಬೆಳೆಯಾಗೆ ಬೆಳೆದ್ರು ಅಂದ್ರೆ ಈಗ ತೆಂಗು ಅಡಿಕೆ ಇದ್ದಲ್ಲಿ ಅಲ್ಲಿ ಮಧ್ಯದಲ್ಲಿ ಇವನ್ನ ಬೆಳೆಯೋದು ಸರ್. ಇನ್ನು ಇನ್ನೊಂದು ಮತ್ಸ್ಯಜನ್ಯ ಅಂತೇಳಿ ಒಂದು ದ್ರವ ರೂಪದ ಒಂದು ಗೊಬ್ಬರ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ದ್ರವ ರೂಪದ ಗೊಬ್ಬರ ಅದು ಮತ್ಸ್ಯಜನ್ಯ ಅಂತ ಮಾಡೋ ವಿಧಾನ. ಒಂದು 200 ಲೀಟರ್ ಡ್ರಮ್ ಉದಾಹರಣೆ, ಒಂದು 35 ಕೆಜಿ ಮೀನು ಸರ್, ಅಷ್ಟೇ ಪ್ರಮಾಣದ ಸಗಣಿ ಗಂಜಲ, ಒಂದು 30 ಲೀಟರ್ ಅಷ್ಟು ಮಜ್ಜಿಗೆ, ಒಂದು 20 ಕೆಜಿ ಅಷ್ಟು ಕೆಟ್ಟಿರೋ ಬೆಲ್ಲ, ಆಮೇಲೆ ಒಂದು 10-15 ಕೆಜಿ ಅಷ್ಟು ಪಪ್ಪಾಯ ಹಣ್ಣು. ವಾಸನೆ ಬಹಳ ವಾಸನೆ ಇರುತ್ತೆ, ವಾಸನೆ ಕಡಿಮೆ ಆಗೋಸ್ಕರ ಅಷ್ಟೇ ಅದು. ಅದನ್ನ ಹಾಕಿ 3 ತಿಂಗಳ ಕಾಲ ಅದನ್ನ ಗಾಳಿ ಆಡ್ದಂಗ ಮುಚ್ಚಬೇಕು ಸರ್. 3 ತಿಂಗಳು ಮೇಲೆ 100 ದಿವಸ ಒಟ್ಟು 100 ದಿವಸದ ಮೇಲೆ ನಾವು ಅದನ್ನ ಓಪನ್ ಮಾಡಿದ್ರೆ ಗಾಳಿ ಎಲ್ಲಿ ಆಡ್ದಂಗೆ ಅಂದ್ರೆ ಲಿಕ್ವಿಡ್ ಆಗಿರುತ್ತೆ. ಅದ್ರ ಹುಳ ಉತ್ಪಾದನೆ ಆಗಿ ಅಷ್ಟು ತಿಂದು ಅದನ್ನ ದ್ರಾವಣ ಮಾಡಿರ್ತಾವ. ಆ ದ್ರಾವಣನ 100 ಲೀಟರ್ಗೆ 10 ಲೀಟರ್ ಮಿಕ್ಸ್ ಮಾಡ್ಕೊಂಡು ಡ್ರಂಚಿಂಗ್ ಆರ ಮಾಡಬಹುದು, ಸ್ಪ್ರೇ ಆರ ಮಾಡಬಹುದು. ಆಮೇಲೆ ಅದ್ರಲ್ಲಿ ಏನೇನ್ ಅಂಶ ಇದೆ ಅಂದ್ರೆ ಇಂಗಾಲ ಇದೆ ಸರ್ 2.31, ಸಾರಜನಕ 0.44 ಇದೆ ಸರ್, ರಂಜಕ 1.30 ಇದೆ, ಪೊಟಾಶಿಯಂ 0.50 ಇದೆ ಸರ್, ಸಲ್ಫರ್ 0.20 ಇದೆ, ಕಬ್ಬಿಣಾಂಶ 221 ಇದೆ .6 PPM, ಜಿಂಕ್ 4.42 PPM ಇದೆ ಸರ್, ಕಾಫರ್ 5.7 ಇದೆ PPM ಸರ್. ಅದು ಅದರಲ್ಲಿ ಇಷ್ಟ ಇದೆ ಅಂತ ನಿಮಗೆ ಯಾರು ಹೇಳಿದ್ರು? ಇದನ್ನ ಟೆಸ್ಟ್ ಮಾಡಿಸಿದ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಟೆಸ್ಟ್ ಮಾಡಿಸಿ ಇದನ್ನ ರಿಪೋರ್ಟ್ ತಗೊಂಡೆ ಸರ್. ಇದಕ್ಕೆ 2800 ರೂಪಾಯಿ ಕಟ್ಟಿ ಇದನ್ನೊಂದು ಟೆಸ್ಟ್ ಮಾಡಿಸಿದೆ ಸರ್. ಒಂದೊಂದಕ್ಕೆ 300 ರೂಪಾಯಿ ತಗಂತಾರ ಅವರು. ಅದನ್ನ ನೋಡ್ಬೇಕಾದ್ರೆ ಏನಿದೆ ಅಂತ. ಹಾಗಾಗಿ ಇಷ್ಟೆಲ್ಲ ಇರೋದ್ರಿಂದ ನಮಗೆ ಬೆಳಿಗ್ಗೆ ಪೂರಕವಾಗಿ ಇದೆ ಅಂತ ಗೊತ್ತಾಗಬೇಕಲ್ಲ ನಮ್ಗೆ. ಬೆಳಿಗ್ಗೆ ಅದಕ್ಕೋಸ್ಕರ ಮಾಡಿಸಿದಾರೆ. ಇದೆ ಸರ್ ಈ ವಿಜ್ಞಾನಿಗಳು ಯಾವ್ದಾದಕ್ಕೆಲ್ಲ ಬಳಸಬಹುದು ಅಂತ ಹೇಳಿದ್ರೆ ಅದನ್ನ ಎಲ್ಲದಕ್ಕೂ ಬಳಸಬಹುದು ಅಂತ ಹೇಳಿ. ಭತ್ತಕ್ಕೆ, ತೋಟಕ್ಕೆ, ಎಲ್ಲದಕ್ಕೂ ಬಳಸಬಹುದು ಅಂತ ಸಜೆಷನ್ ಕೊಟ್ಟರು. ಈಗ ನೀವು ಒಬ್ಬರೇ ಬಳಸ್ತಾರ ಅಥವಾ ನೀವು ಯಾರಿಗಾದ್ರೂ ಮಾರಾಟ ಮಾಡ್ತಾರೆ? ಅಲ್ಲ ಮಾರಾಟ ಮಾಡಿಲ್ಲ ಸರ್, ಒಂದ್ 50 ಜನಕ್ಕೆ ಮಾಡಿಸ್ ಸರ್. ನೀವೇ ಮಾಡಿಸಿರಿ ಸರ್, ಈಗ ಮಾಡ್ರೆ ಚೆನ್ನಾಗತ್ತೆ ಅಂತ ಸರ್. ಇನ್ನೊಂದ್ 15 ಜನ ಮಾಡಿದ್ದಾರೆ. ನೀವೇ ತಯಾರು ಮಾಡಿಕೊಂಡು ನಿಮ್ಮ ಬೆಳೆಗಳಿಗೆ ಬಳಕೆ ಮಾಡ್ತಾರೆ? ಖರೀದಿ ಕೊಡುವಂತ ಕೇಳಿದ್ರೆ ಕೊಟ್ಟಿಲ್ಲ ಸರ್, ಅವರಿಗೆ ನಾನೇ ಹೋಗಿ ಮಾಡಿಕೊಟ್ಟು ಅದನ್ನ ಇದು ಮಾಡ್ಕೊಟ್ರೆ ಸರ್. ಮಾಡಿದಾರೆ, ಬಳಸಿದಾರೆ, ಬಳಸಿ ಮೇಲೆ ಬಹಳ ಖುಷಿನೂ ಆಗಿದ್ದಾರೆ. ಯಾವ ಟೈಮ್ನಲ್ಲಿ ಬಳಸ್ತೀರಿ ಅದನ್ನ? ಇದು ಭತ್ತಕ್ಕಾದ್ರೆ 4 ಟೈಮ್ ಸರ್. ಸ್ಪ್ರೇ ಮಾಡ್ತಾರೆ. ತೋಟಕ್ಕಾದ್ರೆ 3 ತಿಂಗಳು ಒಂದ್ಸರಿ ಆಗ್ತದೆ ಸರ್, ವರ್ಷಕ್ಕೆ 4 ಸರಿ ಆಗ್ತದೆ. ಖರ್ಚು ನಾವು ಸರ್ಕಾರಿ ಗೊಬ್ಬರಕ್ಕೆ ಹಾಕಾದ್ರೆ ಕಾಲ್ ಭಾಗನು ಖರ್ಚಾಗಲ್ಲ ಸರ್. ಕಾಲ್ ಭಾಗ 10% ಬಟ್ 15% ಖರ್ಚು ಆಗ್ಬೋದು ಅಷ್ಟೇ. ಯಾಕಂದ್ರೆ ಮೀನು ನಮಗೆ ಒಳ್ಳೆ ಮೀನ್ ಏನ್ ಬೇಡ ಸರ್, ಸತ್ತಿರುತ್ತೆ ತಿನ್ನಲ್ಲ ಅಂತ ತೆಗಿತಾರೆ ಸರ್. ಆ ಮೀನ್ ಆದ್ರೆ ಸಾಕು, ಬೆಲ್ಲನು ಕೆಟ್ಟದ ಆದ್ರೆ ಸಾಕು. ಇನ್ನ ಸಗಣಿ ಗೋತ ನಮ್ಮ ಮನೆಯಲ್ಲಿ ರೈತರನ್ನು ಇದೇ ಇರುತ್ತಲ್ಲ ಸರ್. ಅಷ್ಟೇ, ಇನ್ನೇನು ಪಪ್ಪಾಯಿ ಕೊಳ್ತಿರೋದೆ ಹಣ್ಣು, ಹಣ್ಣೆ ಒಳ್ಳೆ ಹಣ್ಣು ಬೇಕು, ಕೊಳ್ತಿರ ಹಣ್ಣೆ ಸಾಕು ಸರ್. ಹಂಗಾಗಿ ಮಜ್ಜಿಗೆ ಸಾಮಾನ್ಯಾಗಿದ್ದೆ ಇರ್ತಾವ. ಈಗ ಭತ್ತಕ್ಕೆ ನೀವು ಈ ರೋಗ ರುಜಿನಿ ಬಂದಾಗ ಇದನ್ನ ಬಳಸ್ರಿ, ಒಂದ್ ವೇಳೆ ಏನೋ ಬರ್ಲಿಲ್ಲ ಅಂದ್ರೆ ಗೊಬ್ಬರವಾಗಿ ಕೊಡ್ತೀರಾ? ಮತ್ಸ್ಯಜನ ಗೊಬ್ಬರನೇ ಸರ್, ಗೊಬ್ಬರನೇ. ಇದಕ್ಕೆ ಮಾತ್ರ ಔಷಧಿ ಇಲ್ಲ ಐತಲ್ಲ. ದ್ರವ ರೂಪ ಇದ್ರೆ ಯಾವ ರೀತಿ ಸ್ಪ್ರೇ ಮಾಡ್ತಾವ ಸರ್? ಸ್ಪ್ರೇ ಮಾಡಿದ್ರೆ ಈ ಬೆಳವಣಿಗೆ ಸಖತ ಬರುತ್ತೆ. ನೀವು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಏನ್ ಬರುತ್ತಲ್ಲ, ಅದು 100% ಬಂದ್ರೆ ಇದು ಒಂದು 70-80% ಬೆಳವಣಿಗೆ ಬರುತ್ತೆ. ಸ್ಪ್ರೇ ಮಾಡೋದು ನಾವು ಸಾಮಾನ್ಯವಾಗಿ ಔಷಧಿಗಳನ್ನ, ಏನೋ ರೋಗ ಬಿತ್ತು ಇಲ್ಲ ಹುಳ ಬಿದ್ದತೆ ಇಂತಹ ಟೈಮ್ನಲ್ಲೇ. ಬಟ್ ಇದನ್ನ ಗೊಬ್ಬರನೇ ನೀವು ಸ್ಪ್ರೇ ಮಾಡಿದ್ರೆ ಅದು ಬೇರಿಗೆ ಹೆಂಗ್ ಸಿಗುತ್ತೆ? ಅಲ್ಲ, ಬೇರಿಗೆ ಜೀವಾಮೃತ ಆಗ್ತದೆ, ಸಾವಯವ ಯೂರಿಯಾ, ಸಾವಯವ ಪೊಟಾಶ್ ಆಗ್ತದೆ ಸರ್. ಇದನ್ನ ಸ್ಪ್ರೇ ಮಾಡೋದ್ರಿಂದ ಬೆಳವಣಿಗೆ ಜಾಸ್ತಿ ಆಗುತ್ತೆ. ನಮಗೆ ನಮ್ದು ಸಾವಯವಾಗಿರೋದ್ರಿಂದ ಬೆಳವಣಿಗೆ ನಿಧಾನ ಕುಂಠಿತ ಇರುತ್ತೆ. ಮತ್ಸ್ಯಜನ್ಯ ಬಳಸೋದ್ರಿಂದ ನಮ್ದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಗರಿ ಎಲ್ಲ ಇದಾಗಿ ಆಮೇಲೆ ಕಾಳಿ ಸ್ವಲ್ಪ ಕಡಿಮೆ ಅವಾರ್ಡ್ ಆಗುತ್ತೆ ಭತ್ತ ಜಲ್ದಿ ಆದ್ರೆ. ನಾವು ಕಾಳಿನ 2 ಸರಿ ಕೈಲೇ ತೆಗಿಯೋದು ಸರ್, 2 ಸರಿ ತಪ್ಪು 3 ಸರಿ ತೆಗಿತೇವೆ. ನಾವು ಕಳೆ ವಸ್ತು ಯೂಸ್ ಮಾಡಲ್ಲ, ಅದರಿಂದ ಅದು ಬೆಳಿಲಿ ಅಂತ ಇದನ್ನ ಮತ್ಸ್ಯಜನ್ಯ ಯೂಸ್ ಮಾಡ್ತೇವೆ. ಇದು ಸಾವಯವದ್ದೇ ಅಲ್ಲ, ಸಗಣಿ ಇದರಿಂದ ಆಗಿರೋದೇ ಅಲ್ಲ. ಹಾಗಾಗಿ ಈಗ ನೀವು ಭತ್ತ ಬೆಳಿತೀರಲ್ಲ, ನಾಟಿ ಪದ್ಧತಿಯಲ್ಲಿ ಬೆಳಿತೀರಾ ಅಥವಾ ಬಿತ್ತನೆ ಮಾಡೇ ಬೆಳಿತೀರಾ? ನಾಟಿ ಪದ್ಧತಿ ಸರ್. ಬಿತ್ತನೆ ಮಾಡಕಂದ್ರೆ ಕಳೆ ವಸ್ತು ಯೂಸ್ ಮಾಡ್ಬೇಕಾಗುತ್ತೆ. ನಾಟಿ ಪದ್ಧತಿ ಆದ್ರೆ ಒಂದ್ ತಿಂಗಳ ಮೇಲೆ ಸಸಿ ಹಚ್ಚಿದ್ರೆ ಉದ್ದ ಇರ್ತಾವ, ಸ್ವಲ್ಪ ನೀರ್ ಜಾಸ್ತಿ ನಿಲ್ಸ್ಕೊಂಡು ಕಳೆ ಅವಾಯ್ಡ್ ಮಾಡ್ಕೋಬಹುದು ಸರ್. ಅದಕ್ಕೋಸ್ಕರ ನಾಟಿ ಪದ್ಧತಿ ಮಾಡ್ತಾರೆ. ಈ ಬಿತ್ತಿದ್ರೆ ಕಳೆ ವಸ್ತು ಯೂಸ್ ಮಾಡ್ಬೇಕಾಗ್ತದೆ. ನಾನು ಕಳೆ ವಸ್ತುನು ಯೂಸ್ ಮಾಡಿಲ್ಲ ಇದುವರೆಗೂ, 5 ವರ್ಷದಿಂದ ಕಳೆ ವಸ್ತು ಗೊಬ್ಬರ ಯಾವ್ದು ಯೂಸ್ ಮಾಡಿಲ್ಲ ಸರ್. ಆಮೇಲೆ ಪ್ರತಿ ಬಾರಿನು ಅಕ್ಕಿ ಟೆಸ್ಟ್ ಮಾಡಿಸ್ತಾನೆ, ಅಕ್ಕಿ ಏನೇನಿದೆ ಆಕ್ಸಿಡೆಂಟ್ ಅಂತ. ಇದುವರೆಗೂ ಅಕ್ಕಿದು ಇದು ಬಂದಿಲ್ಲ ಸರ್, ಅದ್ರಾಗೇನು ಸಾರ ವಿಷಯ ಅಂಶ ಆಗ್ಲಿ ಅಥವಾ ಏನಿಲ್ಲ, ಇದು ಬಂದಿಲ್ಲ ಸರ್. ಮಿಲ್ಗೆ ಹಾಕಿಸ್ತಾರಲ್ಲ, ಎಲ್ಲಿ ದಾವಣಗೆರೆಯಲ್ಲಿ ಮಾಡಿಸ್ತಾರ? ಇಲ್ಲ ಅಲ್ಲೇ, ಅದೇ ಸರ್, ಊರಲ್ಲೇ ಇದೆ ಮಿಲ್, ಅಲ್ಲೇ ಮಾಡಿಸ್ತೇನೆ. ಪಾಲಿಶ್ ಪೂರ್ತಿ ಇರ್ಸಲ್ಲ ಸರ್, ಮೀಡಿಯಂ ಪಾಲಿಶ್ ಇರ್ಸ್ತಾನೆ, 50% ಕಡಿಮೆ ಇರಿಸ್ತಾನೆ ಪಾಲಿಶ್. ಹೆಚ್ಚು ಪಾಲಿಶ್ ಆದ್ರೆ ನಮ್ಗೆ ಅದ್ಲ ಇದು ಶಕ್ತಿನೇ ಇರಲ್ಲ, ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಅದ್ ಮೇಲೆ ಬಹಳ ಪೌಷ್ಟಿಕಾಂಶ ಇರೋ ಸರ್, ಅದೇ ಹೋಗ್ಬಿಟ್ರೆ ಒಳಗೆ ಏನು ಬೆಳ್ಳಗ್ ಅಕ್ಕಿ ಇರುತ್ತೆ ಅಷ್ಟೇ, ಏನು ಇರಲ್ಲ ಸರ್. ಅಲ್ಲಿ ಪೂರ್ತಿ ಬಿಟ್ಟಿದ್ದೆ, ಒಂದ್ಸ ಎರಡ್ ಮೂರ್ ಸತಿ ನಮ್ಮನೆಗೂ ಊಟ ಮಾಡ್ಲಿಲ್ಲ, ಬೇರೆ ಕಡೆಗೂ ವಾಪಸ್ ಕೊಟ್ರು. ಆಮೇಲೆ ಒಂದ್ 50% ಮಾಡಿಸಿ ಕೊಟ್ಟೆ ಸರ್, ಆಮೇಲೆ ಊಟ ಮಾಡಿ ಹೊರಟಾಗುತ್ತೆ. ಅದನ್ನ ಊಟ ಮಾಡೋದು ಬಾರಿ ಒಳ್ಳೆ ಸರ್, 2 ಗಂಟೆ ಮುಂಚೆ ನೆನೆ ಹಾಕ್ಬೇಕು, ನೆನೆ ಹಾಕಿ ಆಮೇಲೆ ಅನ್ನ ಮಾಡ್ಬೇಕು. ಅದು ಬಹಳ ಚೆನ್ನಾಗತ್ತೆ, ಬಹಳ ಟೇಸ್ಟ್ ಇರ್ತದೆ. ಕೆಲವ್ರಿಗೆ ಹೇಳಿದೆ, ಕೆಲವರು ತಗಂತದಾರ ಸರ್, ಅಷ್ಟು ಒಂದ್ 5 ಪ್ಯಾಕೆಟ್ ಮಾಡಿಸ್ತಾನೆ, ಉಳಿಕೆದವು ಮಾಮೂಲಿ ಮಾಡಿಸ್ತಾನೆ. ನಿಮಗೆ ಎಲ್ಲ ಸೆಗಣಿ ಎಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರಿಂದ ಎಷ್ಟಿದೆ ದನಕರ ಎಲ್ಲ? ನಂದು ಜವಾರಿ ಹಸಿ ಒಂದೇ ಇದೆ ಸರ್, ಬಹಳ ಕಟ್ಟಿಗೆ ಹಾಕಿಲ್ಲ, ಒಂದ್ ಕಟ್ಟಿಗೆ ಒಂದ್ ಸಾಕು ಸರ್. ಒಂದ್ ಇತ್ತಂದ್ರೆ ಒಂದ್ 15-20 ಎಕರೆ ಮೇಂಟೈನ್ ಮಾಡ್ಕೋಬಹುದು. ನಾವು ಮಾಡೋ ಇದ್ರಿಂದ ಸಗಣಿ ಗೊಬ್ಬರ ಅಲ್ಲ ಸರ್, ಈ ದ್ರವ ಮುಖದ ಗೊಬ್ಬರ, ಜೀವಾಮೃತ, ಮತ್ಸ್ಯಜನ್ಯ ಇವನ್ನೆಲ್ಲ ಮಾಡಕ್ಕೆ ಇದೆ ಸಾಕು ಸರ್. ಅಂದ್ರೆ ಬಾಳೆಗೆಲ್ಲ ಕೆಲವು ರೋಗ ಬರುವಂತ ಸಮಯ ಅಂದ್ರೆ ಕೀಟಗಳು ಜಾಸ್ತಿ, ಅದಕ್ಕೆಲ್ಲ ಏನ್ ಮಾಡ್ತೀರಿ? ಇದೇ ಬ್ರಹ್ಮಾಸ್ತ್ರ ಉಪಯೋಗಿಸ್ತೀವಿ. ಅರಣ್ಯ ಕೃಷಿ ಎಲ್ಲ ಮಾಡ್ತಿರಲ್ಲ, ಅಂದ್ರೆ ಶ್ರೀಗಂಧ ಬೆಳಿತೀವಿ, ರಕ್ತ ಚಂದನ ಮಾಡಿದ್ರೆ, ಮಹಾಗಣಿ ಎಲ್ಲ ಬೆಳಿತೀವಿ ಅಂದ್ರಲ್ಲ, ಅವಕ್ಕೆಲ್ಲ ಸ್ವಲ್ಪ ರಕ್ಷಣೆ ಬೇಕು, ಏನ್ ಮಾಡ್ತಿದ್ರ? ಆ ರಕ್ಷಣೆಗೆ ಇನ್ನು ಸಣ್ಣವಿದ್ದಾವ ಸರ್, ಅದನ್ನು ಮುಂದೆ ಯೋಜನೆ ಮಾಡಬೇಕು. ಈಗ ಆಲ್ರೆಡಿ ಇರೋ ಇನ್ನು ದಪ್ಪ ಆಗಿಲ್ಲ, ಇಷ್ಟಿಷ್ಟ ಅದಾವು, ರಕ್ಷಣೆ ಬೇಕು. ನೀವ್ ಹೇಳ್ದಂಗೆ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಬೇಕು ಸರ್. ಯಾಕಂದ್ರೆ ಕದೀತಾರೆ ಬಹಳ ಅದನ್ನ ನಾವು, ಯಾಕಂದ್ರೆ ಎಷ್ಟೇ ಒಂದು ಕಾಯ್ತಾ ಇದ್ರು ಅದನ್ನ ಕಡ್ಕೊಂಡು ಹೋಗಿರೋದಿದೀವಿ. ಇಲ್ಲ ನಮ್ದು ಆದಷ್ಟು ಹುಟ್ಟಿರೋ ಬಹಳ ಕಡ್ದಿದಾರೆ ಸರ್, ಆದ್ರೂ ಈಗ ರಕ್ತ ಚಂದನ ಅನ್ನೋದನ್ನ ಹಾಕಿದ್ದೇವೆ ಸರ್, ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ. ಏನೋ ಒಂದ್ ಸ್ವಲ್ಪ ದೊಡ್ಡದಾಗಿಂದ ಒಂದು ನಾಯಿ ನೋವು ಏನೋ ಸಾಕಿ ಅಲ್ಲಿ ವ್ಯವಸ್ಥೆ ಮಾಡಿದ್ರೆ ನಾಯಿಗಳು ಅಡ್ಡಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ ಸರ್, ನೋಡೋಣ ಅದ್ ಮುಂದೆ ಅಂತ. ಅರಿಶಿನ ಎಲ್ಲ ಬೆಳಿತೀವಿ, ಶುಂಠಿ ಬೆಳಿತೀವಿ ಅಂದ್ರಲ್ಲ, ಇವನ್ನೆಲ್ಲ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರ? ಕಪ್ಪು ಅರಿಶಿನ ಮಧ್ಯಪ್ರದೇಶದಾಗ ಮಾತಿತತ್ವ ಇಂಡಸ್ಟ್ರಿ ಅಂತ ಹೇಳಿ ಒಂದು ಕಂಪನಿ ಇದೆ ಸರ್, ಶತವರಿ ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡ ಸರ್, ಶತವರಿ 200 ರೂಪಾಯಿ ಕೆಜಿ ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾವೆ. ಅವ್ರು ತಗೊಂಡೋಗ್ತಾರೆ ಕಪ್ಪು ಅರಿಶಿನ, ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಾರೆ, 200 ರೂಪಾಯಿ ಕೆಜಿ ಹಂಗೆ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡಾರೆ, ಹಸಿದಂಗ ಹೋಯ್ತಾರೆ ಸರ್. ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಆಗ್ತದೆ ಸರ್. ಅಂದ್ರೆ ಬೆಳೆ ಬಂದ ಕೂಡಲೇ ಅವ್ರಿಗೆ ನೀವು ತಿಳಿಸ್ತೀರಾ? ಹೋಯ್ತಾರೆ ಸರ್. ಹಿಂಗ್ ಬಂದಿದೆ ಅಂತಂದ್ರೆ ಅವರೇ ಬರ್ತಾರೆ ಅಥವಾ ಇಲ್ಲಿಂದ ನೀವೇನಾದ್ರೂ ಟ್ರಾನ್ಸ್ಪೋರ್ಟೇಶನ್ ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ, ಅವ್ರು ಬರ್ತಾರೆ, ನಾವು ಶತವರಿ ಮಾತ್ರ ಅದನ್ನ ಬೇಯಿಸ್ಬೇಕು, ಪ್ರೊಸೀಜರ್ ಐತೆ ಸರ್ ಅದ, ಅದನ್ನ ಅಡಿಕೆ ಬೇಯಿಸ್ದಂಗೆ ಬೇಯಿಸಿ ಅದನ್ನ ಒಣಗಿಸಿ ಕೊಡ್ಬೇಕು ಅದು 200 ರೂಪಾಯಿ ಕೆಜಿ. ಇದು ಕಪ್ಪು ಅರಿಶಿನ ಈಗ 6 ತಿಂಗಳಾಗಿದೆ ಸರ್, ಇನ್ನು 3 ತಿಂಗಳು ಹೋಗ್ಬೇಕಿದೆ, 10-11 ತಿಂಗಳು ಬರ್ತದಂತೆ. ಅದು ಹಸಿದಂಗ ಹೋಯ್ತಾರ, ಕಿತ್ ಕೊಟ್ಟರು ಸಾಕು ಹೋಯ್ತಾರ. ಮಾವು ಎಲ್ಲ ಬೆಳಿತೀವಿ ಅಂದ್ರೆ ಮಾವು, ಹಲಸು, ಹಲಸು ಎಲ್ಲ, ಕೋಕೋ ಅದೆಲ್ಲ ಬೆಳಿತಾರೆ, ಅವನ್ನ ಹೆಂಗ್ ಮಾರಾಟ ಮಾಡ್ತಾರ? ಅವನ್ನೇನು ಮಾರಾಟ ಮಾಡಿಲ್ಲ ಸರ್, ಸ್ನೇಹಿತರು ಬಂಧುಗಳು ಬಂದವರಿಗೆ ಎಲ್ಲರಿಗೆ ಕೊಡ್ತಾನೆ ಸರ್, ಅದೇ ನೀವು ಸದ್ಯ ಮಾರಾಟ ಮಾಡಿಲ್ಲ. ಇದು ಚಕ್ಕೆ ಅಥವಾ ಮೆಣಸು? ಮೆಣಸು ಮಾರಾಟ ಅಂದ್ರೆ ಅಡಿಕೆ ಮರದಲ್ಲೇ ಬೆಳಿತೀರ ಅವನ? ಅಡಿಕೆಗೆ ಅಭಿಷೇಕ ಬೆಳೆಯ ಸರ್ ಅದು ಮೆಣಸು. ಮೆಣಸು ಕೋಕಾನು ಮಾರ್ತಾನೆ ಸರ್, ಶಿವಮೊಗ್ಗ ಮಾರ್ಕೆಟ್ ಮಾಂಕೋಸು, ಕೋಕಾ ಮತ್ತು ಕಾಳುಮೆಣಸು ಅಲ್ಲಿ ಮಾರ್ತಾರೆ ಸರ್. ನಮ್ ಸೇರಿದೆ ಅಲ್ಲಿ ಶಿವಮೊಗ್ಗ ಹೋಗಿ ಮಾರ್ಬೇಕು ಸರ್, ಅದು ಇಲ್ಲಿ ಇಲ್ಲಿ ದಾವಣಗೆರೆಲ್ಲ ಮಾರ್ಕೆಟ್ ಶಿವಮೊಗ್ಗನ ಹೋಗ್ಬೇಕು ಸರ್. ರುದ್ರೇಶ್ ಅವ್ರು, ಈಗ ಬಹಳಷ್ಟು ನಮ್ಮ ರೈತರು ಸಾವಯವ ಮಾಡ್ಬೇಕಂತ ಎಲ್ಲರೂ ಆಸೆ ಇದೆ, ಆದ್ರೆ ಅವರಿಗೆ ಒಂದು ಇಚ್ಛಾಶಕ್ತಿ ಅನ್ನೋದು ಒಂದಿರ್ಬೇಕು, ನಾ ಮಾಡ್ಬೇಕು ಅಂತಂತೇಳಿ ಮನ್ಸು ಅಷ್ಟು ಬೇಗ ತಿರುಗೋದಿಲ್ಲ. ಅಂತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಅವರು ರೈತರು ಅನ್ನೋರು ಇದಾರಲ್ಲ, ಅವರು ಒಂದ್ 1/2 ಎಕರೆನ 1/4 ಎಕರೆನ ಸಾವಯವ ಭತ್ತನೋ ರಾಗಿನೋ ಏನೋ ಒಂದ್ ಮಾಡ್ಕೊಂಡು ಅವರು ಊಟ ಮಾಡ್ಬೇಕು ಸರ್. ಅವ್ರು ಊಟ ಮಾಡಿ ಒಂದ್ ಬೆಳೆ ಎಳ್ಳೆ ಬೆಳಿಗ್ಗೆ ನಾವು ಬೇರೆಯವ್ರಿಗೆ ಕೊಡ್ಬೇಕಂತ ಅವ್ರ ಮನ್ಸು ಬಂದೇ ಬರುತ್ತೆ ಸರ್. ಫಸ್ಟ್ ಗೆ ಅವ್ರು ಶುರು ಮಾಡ್ಕೇಕು, ಅವ್ರು ಗಟ್ಟಿ ಇರ್ಬೇಕು, ಅವ್ರು ಊಟ ಮಾಡಿ ಮೇಲೆ ಬೇರೆಯವ್ರಿಗೆ ಅವರು ಅಂತ ಊಟ ಕೊಟ್ಟೆ ಕೊಡ್ತಾರೆ. ಮೊದಲನೇದಾಗಿ ಅವರೇ ಮಾಡ್ಬೇಕು ಸರ್, ಒಂದ್ 1/2 ಎಕರೆ 1/2 ಎಕರೆ ಮಾಡ್ತಾ ಶುರು ಮಾಡ್ಕೋಬೇಕು ಸರ್. ಅದು ಒಂದೇ ಬಿಡಿಗೆ ಶುರು ಮಾಡೋದ್ಕಂತೂ ಒಂದ್ 1/2 ಎಕರೆ 1/2 ಎಕರೆ ಶುರು ಮಾಡ್ಕೊಂಡು ಭತ್ತನ ಏನ್ ಬೆಳಿತಾರ ಅವರು ಅದನ್ನ ಸಾವಯವ ಬೆಳೆದ್ರೆ ಒಳ್ಳೇದು ಸರ್. ಅಂತ ಸಹಾಯ ಬೇಕಾದ್ರೆ ನಮ್ ನಂಬರ್ ಕೊಡ್ತೇವೆ, ಮಾಡ್ಬೋದು ಸರ್. ಆಮೇಲೆ ಈಗ ರಾಸಾಯನಿಕ ಬಳಸಂತ ರೈತರಿಗೆ ಅವ್ರಿಗೆ ಏನ್ ಹೇಳ್ತಾರ? ರಾಸಾಯನಿಕ ಬಳಸಬಾರ್ದು ಅಂತ ನಮ್ಮ ಉದ್ದೇಶ ಸರ್. ಕಂಪ್ಲೀಟ್ ಬಿಡ್ದಂಗಿದ್ರೆ ಒಂದ್ 3 ವರ್ಷಕ್ಕೆ ಕಡಿಮೆ ಮಾಡ್ಕೊಂಡ್ ಬಂದು ಪೂರ್ತಿ ಬಿಡ್ಲಿ ಅಂತ ನಮ್ಮ ಒಂದು ಆಸೆಯ. ಅಲ್ಲ, ನಾವು ನಿರಂತರವಾಗಿ ರಾಸಾಯನಿಕ ಬಳಸೋದ್ರಿಂದ ನಮ್ಮ ಭೂಮಿ ಮೇಲೆ ಏನ್ ಪರಿಣಾಮಗಳಾಗ್ತವೆ? ಭೂಮಿ ಯಾವ ರೀತಿ ಆಗುತ್ತೆ? ಹಾಳಾಗೋಗುತ್ತೆ ಸರ್. ನಾವು ಏನ್ ನಮ್ಮ ಮುಂದಿನ ಪೀಳಿಗೆ ಏನು ಉಳಿಸೋಗಲ್ಲ ಸರ್, ಕೆಮಿಕಲ್ ಆಗ್ತಾ ಇದ್ರೆ ಏನು ಉಳಿಸೋಗಲ್ಲ. ಕೊನೆ ಪಕ್ಷ ನಾವು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಉಳಿಸ್ಬೇಕು ಅಂದ್ರೆ ನಾವು ಈಗಿದ್ದನೇ ಆ ಕೆಮಿಕಲ್ ಬಿಟ್ಟು ಸಾವಯವ ಕಡೆಗೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ನಾವು ಉಳಿಸೋದೇ ಅದನ್ನ ಸರ್, ಇನ್ನೇನು ಉಳಿಸಕ್ ಆಗಲ್ಲ. ನೀವು ಏನ್ ಎರೆ ಗೊಬ್ಬರ ಅಂತದೇನ್ ಮಾಡಲ್ಲ? ಎರೆಹುಳು ಗೊಬ್ಬರ ಇದೆ ಸರ್. ನಾನು ಎರೆಹುಳು ಗೊಬ್ಬರ ಮಾಡಿ ಎರೆಹುಳು ಗೊಬ್ಬರನು ಕೆಲವು ವೀಕ್ ಇರೋ ಗಿಡಗಳಿಗೆ ಅವಕ್ಕೆಲ್ಲ ನಾನೇ ಬಳಸ್ತೇನೆ ಸರ್. ಎರೆಹುಳು ತೊಟ್ಟಿನೇ ಇದೆ ಸರ್. ಅಂದ್ರೆ ಇವೆಲ್ಲ ಬಳಸೋದ್ರಿಂದ ಒಂದು ರಾಸಾಯನಿಕ ಮುಕ್ತ ಆಹಾರ ನಮ್ಗೆ ಸಿಗ್ತದೆ, ಬೇರೆಯವರಿಗೆ ನಾವು ಕೊಡ್ತೀವಿ ಅನ್ನೋದು ಸರ್. ಅದೇ ಒಂದು ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗ ಸರ್. ಬಂದು ಬಹಳ ಜನ ನೋಡ್ತಾರೆ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು, ಈಗ ನಾವು ಇಷ್ಟಕ್ಕೊಂದು ಗೊಬ್ಬರ ಹಾಕಿದ್ರು ಹಿಂಗಿಲ್ಲಲ್ಲ ಅಂತ ಅವ್ರಿಗೆಲ್ಲ ತಿಳಿ ಹೇಳಿ ಅವ್ರಿಗೆಲ್ಲ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ, ಅದು ಒಂದೇ ಸರಿಗೆ ಆಗಲ್ಲ, 3 ವರ್ಷ ಅಂತ ಬೇಕು ನಿಮಗೆ, ಅಲ್ಲ ನಿಮ್ ಕೈಸಿ ಆಗ ಯಾಕಂದ್ರೆ ಅಷ್ಟು ಕೆಟ್ಟೋಗ್ಬಿಟ್ಟೈತೆ ಅಂತ ಹೇಳಿ ಬಹಳ ಜನ ಪರಿವರ್ತನೆ ಮಾಡ್ತಾ ಇದ್ದಾರೆ ಸರ್. ಈಗ ನೀವು ಎಷ್ಟು ವರ್ಷ ಆಯ್ತಾರೆ ಸಾವಯವ ಅಳವಡಿಸ್ಕೊಂಡು? 7 ವರ್ಷ ಸರ್. ಅದಕ್ಕೆ ಮುಂಚೆ ನಾನು ಕೆಮಿಕಲ್ ಬಳಸ್ತಿದ್ದೆ, ಎಲ್ಲರೂ ಬಳಸ್ತಾರಲ್ಲ ಯಾವಾಗಲೂ ಅದಕ್ಕೆ ವಿರೋಧನ ನಾನು. ಎಲ್ಲರೂ 3 ಕ್ವಿಂಟಲ್ ಭತ್ತಕ್ಕೆ ಹಾಕಿದ್ರೆ ನಾನು 1 ಕ್ವಿಂಟಲ್ ಹಾಕ್ತಿದ್ದೆ, ಏ ಸಾಕು ನಾನು ಕಡಿಮೆ ಭತ್ತ ಅವ್ರ ಚಿಂತೆ ಇಲ್ಲ ಅಂತ. ಅದು ಮನಸ್ಸಿಗೆ ಯಾಕೋ ವಿಷ ಯಾಕೆ ತಿನ್ಬೇಕು ಅನ್ಸೋದು, ಅದು ಯಾಕ ಒಂದ್ಸತಿ ಬಿಡ್ಬೇಕು ಅನ್ಸಿ ಪೂರ್ತಿ ಬಿಟ್ಟೆಬಿಟ್ಟೆ ಸರ್. ಬಿಟ್ಟು ಒಂದು 2 ಬೆಳೆ ನನಗೆ ಸ್ವಲ್ಪ ಲಾಸ್ ಆಯ್ತು, ಒಂದೇ ಬಿಟ್ಟಿಗೆ ಅಷ್ಟು ಬಿಟ್ಬಿಟ್ಟು 5 ಎಕರೆನು. ಆಮೇಲೆ ಅದು 2 ಬೆಳೆ 3 ಬೆಳೆಯಿಂದ ನನಗೆ ಲಾಭ ಆಗ್ತಾವ ಅಂತ ಈಗ ಲಾಭ ಆಗ್ತಾ ಇದೆ, ಚೆನ್ನಾಗಿ ಲಾಭ ಆಗ್ತದೆ. ನೀವು ತರಕಾರಿ ಬೆಳೆಗಳನ್ನ ಏನ್ ಬೆಳೆಯಲ್ಲ? ಗೆಡ್ಡೆ ಗೆಣಸು ಹಾಕ್ಯಾನ ಸರ್. ಗೆಡ್ಡೆ ಗೆಣಸು ಹಾಕ್ಯಾನ, ಸುವರ್ಣ ಗೆಡ್ಡೆ, ಕೆಲ್ಸಿನ ಗೆಡ್ಡೆ, ಆಮೇಲೆ ಈ ಆಲೂಗಡ್ಡೆ ಟೈಪ್ ಬರ್ತದೆ ಆ ಗೆಡ್ಡೆಗಳು, ಆಮೇಲೆ ಸಿಹಿ ಗೆಣಸು, ಮರಗೆಣಸು ಅಷ್ಟು ಹಾಕಿದ ಸರ್. ಆ ಗೆಣಸನ್ನು ಉಪಯೋಗಿಸ್ತಾರೆ, ನಮ್ಮನೆಗೆ ಉಪಯೋಗಿಸ್ತೇವೆ. ಆ ಎಲ್ಲ ಸಾವಯವದಲ್ಲಿ ಬೆಳೆದಿರವೆ ಬಳಕೆ ಮಾಡ್ತಾವೆ ಹೆಚ್ಚು. ಈಗ ನಮ್ಮ ರೈತರು ಯಾರಾದ್ರೂ ನಿಮ್ ತೋಟಕ್ಕೆ ಭೇಟಿ ಮಾಡ್ಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮ ಒಂದು ಅನುಭವಗಳನ್ನ ಅವ್ರು ತಿಳ್ಕೊಂಡು ತಾವು ಅಳವಡಿಸ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹೇಳಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಹೇಳ್ತೇನೆ ಸರ್ ಹೇಳಿ. ನಂದು ಮೊಬೈಲ್ ನಂಬರು 95 38 11 11 97 ಸರ್. ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿದ್ರೆ ಯಾವಾಗ ಸಿಗ್ತೀರಿ, ಎಲ್ಲಿಗೆ ಬರಬೇಕು ಅಂತ ನೀವು ಅವರಿಗೆ ಹೇಳ್ತಾರೆ ಸರ್. ಬಹಳ ಜನ ಭೇಟಿ ಕೊಟ್ಟಾರೆ, ಸ್ವಲ್ಪ ಹೆಚ್ಚಿಗೆ 500 ಜನ ಮೇಲೆ ಭೇಟಿ ಕೊಟ್ಟಾರೆ ಸರ್. ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡ್ರೆ ಒಂದು ಬೆಳೆ ಫೇಲ್ ಆದ್ರೆ ಇನ್ನೊಂದು ಬೆಳೆಯಲ್ಲಿ ನಾವು ನಮ್ಮ ಒಂದು ಖರ್ಚನ್ನ ನೀಗಿಸ್ಕೋಬಹುದು. ಇದ್ರಲ್ಲಿ ಲಾಸ್ ಆದ್ರೆ ಅದರಲ್ಲಿ ಲಾಭ ಬಂದ್ರೆ ಅವಾಗ ಸರಿ ಹೋಗುತ್ತೆ. ಅದರ ಜೊತೆಗೆ ನಾವು ಮನೆಯಲ್ಲೇ ಬಳಸಂತ ಬಹಳಷ್ಟು ಇರ್ತವೆ, ಅವನ್ನ ನಾವು ಸಾವಯವದಲ್ಲಿ ಬಳಸಿದ್ರೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ಜೊತೆಗೆ ಭೂಮಿಯನ್ನ ಆರೋಗ್ಯವಾಗಿ ಇಟ್ಕೊಂಡ್ರೆ ಮುಂದಿನ ನಮ್ಮ ಮಕ್ಕಳಿಗೂ ಅದರಿಂದ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದ್ ಸರ್, ನಾವು ಆಸ್ಪತ್ರೆಗೆ ಹಾಕ್ತಾರ ದುಡ್ಡು ಸಾವಯವದ ಕಡೆಗೆ ಹಾಕಿದ್ರೆ ಆರೋಗ್ಯನೂ ಸುಧಾರಿಸ್ತೈತಿ, ಭೂಮಿನೂ ಉಳಿತೈತಿ. ಆಮೇಲೆ ನಾವು ಆಸ್ಪತ್ರೆಗೆ ಹೋಗೋದೇ ಬೇಡ ಸರ್, ಸಾವಯವದ ಉಂಡ್ರೆ ಕೆಮಿಕಲ್ ಹಾಕಿದ್ದು ಉಂಡು ಹೆಂಗ್ ಸರ್ ವಿಷ ಹೆಂಗ್ ಹಾಕ್ತಾರ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. ಆಮೇಲೆ ಡೈರೆಕ್ಟ್ ವಿಷ ಹಾಕ್ತಾರ ಸರ್, ಅಕ್ಕಿಗೆ ಔಷಧಿ ಹಾಕ್ತಾರೆ, ಹುಳ ಹಾಕುವಂತ ಔಷಧಿ ಹಾಕ್ತಾರೆ. ಅದಕ್ಕೆ ಸಾವಯವದಲ್ಲಿ ಊಟ ಮಾಡಿ 3 ತಿಂಗಳು ಆಗುವಷ್ಟು ಹಾಕಿಸಿ, 3 ತಿಂಗಳು ಊಟ ಮಾಡಿ 3 ತಿಂಗಳು ಹುಳ ಆಗಲ್ಲ ಸರ್, ಯಾಕೆ ಅನ್ಕೊಳಲ್ಲ. ಅಕಸ್ಮಾತ್ ಹುಳ ಆಗ್ತಾವ ಅಂದ್ರೆ ಬೇವಿನ ಸೊಪ್ಪು, ಎಕ್ಕೆ ಸೊಪ್ಪು, ಒಂದಿಷ್ಟು ಇದು ಉಪ್ಪು ಹಾಕಿಟ್ಬಿಟ್ರೆ 1-6 ತಿಂಗಳು ಏನಾಗಲ್ಲ ಸರ್. ಇದನ್ನ ಮಾಡ್ಕೋಬೇಕು, ಇಂಥವೆಲ್ಲ ಮಾಡ್ಕೊಂಡ್ರೆ ಒಳ್ಳೇದಂತ ನಮ್ಮ ಒಳ್ಳೇದು. ರುದ್ರೇಶ್ ಅವರೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರೆ ಏನು ಸಾವಯವದಲ್ಲಿ ಒಂದು ಸಮಗ್ರ ಕೃಷಿಯನ್ನು ಹೇಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ನಿಮ್ಮ ಒಂದು ಅನುಭವಗಳು ನಮ್ಮ ರೈತರ ಜೊತೆಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಸಾವಯವದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಗನೂರಿನ ಪ್ರಗತಿಪರ ಕೃಷಿಕ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಬಿಸಿದ್ದಣ್ಣ. ಇದೀಗ ಕೇಳಿ ರೈತರಿಗೆ ಸಲಹೆ. ಗೊಣ್ಣೆ ಹುಳುವನ್ನ ದೊಣ್ಣೆ ಹುಳು, ಬೇರು ತಿನ್ನುವ ಹುಳು, ಗೊಬ್ಬರದ ಹುಳು ಮತ್ತು ಕೆಲವು ಪ್ರದೇಶಗಳಲ್ಲಿ ಮೇ ದುಂಬಿ, ಜೂನ್ ದುಂಬಿ ಎಂದೆಲ್ಲ ಕರೆಯೋದು ರೂಢಿಯಾಗಿದೆ. ಗೊಣ್ಣೆ ಹುಳುವಿನಿಂದ ಕೃಷಿ ಕ್ಷೇತ್ರಕ್ಕೆ ಆಗ್ತಿರುವಂತಹ ಹಾನಿ ಅಪಾರ ಅಂತ ಹೇಳ್ಬೋದು. ಗೊಣ್ಣೆ ಹುಳು ನೀರಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬಗೆಯ ಬೆಳೆಗಳ ಮೇಲೂ ದಾಳಿ ಮಾಡುತ್ತೆ. ಈ ಹುಳುವಿನ ಬಾಧೆಯನ್ನ ಸಹಿಸಿಕೊಳ್ಳುವಂತಹ ಯಾವುದೇ ಬೆಳೆಗಳು ಇಲ್ಲ ಅಂತಾನೆ ಹೇಳ್ಬೋದು. ಇದು ಅಲ್ಪಾವಧಿಯ ಹೊಲದ ಬೆಳೆಗಳಲ್ಲದೆ ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳು ಮತ್ತು ಪ್ಲಾಂಟೇಷನ್ ಬೆಳೆಗಳ ಬೇರುಗಳ ಮೇಲೆ ದಾಳಿ ಮಾಡಿ ಆ ಸಸ್ಯದ ಅಸ್ತಿತ್ವವನ್ನೇ ನಾಶ ಮಾಡುತ್ತೆ. ಕಾಯಂಆಗಿ ಪ್ರತಿ ವರ್ಷ ತಪ್ಪದೆ ಬೆಳೆಯುವಂತಹ ನೆಲಗಡಲೆ ಬೆಳೆ ಅಂದ್ರೆ ಶೇಂಗಾ ಬೆಳೆಯನ್ನ ಇದು ವ್ಯಾಪಕವಾಗಿ ಪೀಡಿಸುತ್ತೆ. ಆದುದರಿಂದ ರೈತರು ಗೊಣ್ಣೆ ಹುಳು ನಿಯಂತ್ರಣಕ್ಕೆ ಕ್ರಮಗಳನ್ನು ತಪ್ಪದೆ ಕೈಗೊಳ್ಳುವುದು ಅವಶ್ಯಕ ಅಂತ ಹೇಳಬಹುದು. ಇನ್ನು ಈ ಗೊಣ್ಣೆ ಹುಳುವಿನ ಜೀವನ ಚರಿತ್ರೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಮುಂಗಾರಿನಲ್ಲಿ ಪ್ರಥಮ ಹದಮಳೆ ಬಿದ್ದ ದಿನದ ರಾತ್ರಿ 7:30 9 ಗಂಟೆ ಸಮಯದಲ್ಲಿ ಈ ಗೊಣ್ಣೆ ಹುಳುವಿನ ದುಂಬಿಗಳು ಭೂಮಿಯಿಂದ ಹೊರಬರ್ತವೆ. ಆಗ ಸಮೀಪದಲ್ಲಿರುವ ಬೇವು, ಹುಣಸೆ, ಜಾಲಿ, ಸೀಬೆ, ಕಕ್ಕೆ, ಸೀಗುಣಸೆ, ಬೋರೆ, ಹತ್ತಿ, ದ್ರಾಕ್ಷಿ, ಗುಲಾಬಿ ಮುಂತಾದ ಗಿಡ ಮರಗಳ ಮೇಲೆ ಹರಿದಾಡಿಕೊಂಡು ಮರ ಅಥವಾ ಗಿಡದ ಎಲೆಗಳನ್ನು ತಿಂತವೆ. ಈ ಸಮಯದಲ್ಲಿ ಹೆಣ್ಣು ಮತ್ತು ಗಂಡು ದುಂಬಿಗಳು ಪರಸ್ಪರ ಸಂಪರ್ಕ ಹೊಂದಿ ಬೆಳಗಾಗುವುದರೊಳಗೆ ಹೆಣ್ಣು ದುಂಬಿಯು ಮತ್ತೆ ಮಣ್ಣಿನೊಳಗೆ ಸೇರಿಕೊಳ್ಳುತ್ತೆ. ಇದಾದ 2-3 ವಾರಗಳಲ್ಲಿ 4-6 ಅಂಗುಲದಷ್ಟು ಆಳದಲ್ಲಿ ಮಣ್ಣಿನೊಳಗೆ ಇಳಿದು ಮಣ್ಣಿನ ಕುಡಿಕೆಯಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ನಂತರ 10-12 ದಿನಗಳಲ್ಲಿ ಮೊಟ್ಟೆ ಹಿಡಿದು ಹೊರಬರುವ ಮರಿ ಹುಳುಗಳನ್ನು ಗೊಣ್ಣೆ ಹುಳುಗಳು ಅಂತ ನಾವು ಕರಿತೀವಿ. ಇವು ಪ್ರಾರಂಭದಲ್ಲಿ ಕಾಲು ಅಂಗಳಕ್ಕೂ ಕಡಿಮೆ ಉದ್ದ ಇರ್ತವೆ. ಈ ಮರಿ ಹುಳುಗಳು ಸುಮಾರು 2 ತಿಂಗಳವರೆಗೆ ಮಣ್ಣಿನಲ್ಲಿ ದೊರೆಯುವಂತಹ ಸಾವಯವ ಪದಾರ್ಥಗಳು ಅಂದರೆ ಕೊಳೆತ ಎಲೆ, ಕಸಕಡ್ಡಿ ಮುಂತಾದವುಗಳನ್ನು ತಿಂದು ಬೆಳೀತವೆ. ಬೆಳೆದ ಗೊಣ್ಣೆ ಹುಳುಗಳು ಸುಮಾರು 2.5-3 ಅಂಗಳದಷ್ಟು ಉದ್ದವಿರ್ತವೆ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿಲ್ಲದಿದ್ದರೆ ಮೊಟ್ಟೆಗಳಿಂದ ಮರಿಗಳು ಹೊರಬರುವುದಿಲ್ಲ. 2-3 ತಿಂಗಳು ಕಳೆದ ನಂತರ ಹುಳುಗಳು ಸಾವಯವ ಪದಾರ್ಥಗಳನ್ನು ತಿನ್ನುವುದನ್ನು ಬಿಟ್ಟು ಮುಂಗಾರಿನಲ್ಲಿ ಬಿತ್ತಿರುವ ಬೆಳೆಯ ಬೇರಿನ ಭಾಗವನ್ನು ಅಂದರೆ ರುಚಿಯಾಗಿರುವ ಪದಾರ್ಥಗಳನ್ನು ತಿನ್ನಲು ಪ್ರಾರಂಭಿಸ್ತವೆ. ಮೇ ಮತ್ತು ಜೂನ್ ತಿಂಗಳಿನಿಂದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳವರೆಗೆ ಬೆಳೆಯ ಬೇರುಗಳನ್ನು ತಿಂದು ಬೆಳೆ ನಾಶಪಡಿಸುವುದೇ ಇವುಗಳ ಮುಖ್ಯ ಕೆಲಸ ಅಂತ ಹೇಳ್ಬೋದು. ಕೆಲವೊಮ್ಮೆ ಜನವರಿವರೆಗೂ ಇವುಗಳ ಹಾವಳಿ ಇರುತ್ತೆ. ಬೆಳೆಯ ಪ್ರಾರಂಭದಲ್ಲಿ ಇವುಗಳ ಬಾಧೆ ಹೆಚ್ಚಾಗಿರುತ್ತೆ. ಇದಾದ ನಂತರ ಡಿಸೆಂಬರ್ ತಿಂಗಳಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಯಲ್ಲಿಯೂ 1-2 ವಾರ ಮಾತ್ರ ಇರ್ತವೆ. ನಂತರ ದುಂಬಿಯಾಗಿ ಪ್ರೌಢಾವಸ್ಥೆಯಲ್ಲಿ ಬೇಸಿಗೆ ದಿನಗಳನ್ನ ಮುಂಗಾರು ಮಳೆ ಪ್ರಾರಂಭವಾಗುವವರೆಗೂ ಭೂಮಿಯೊಳಗೆ ಕಳೆಯುತ್ತವೆ. ಮೊದಲ ಮುಂಗಾರು ಮಳೆ ಬಂದ ಕೂಡಲೇ ಯಥಾರೀತಿ ದುಂಬಿಗಳು ಹೊರಬರ್ತವೆ. ಹೀಗೆ ಗೊಣ್ಣೆ ಹುಳುಗಳು ತನ್ನ ಜೀವನ ಚಕ್ರವನ್ನ ವರ್ಷಕ್ಕೊಮ್ಮೆ ವಿವಿಧ ಅವಸ್ಥೆಗಳಾದ ದುಂಬಿ ಅಥವಾ ಪ್ರೌಢ ಕೀಟ, ಮೊಟ್ಟೆ, ಮರಿಹುಳು, ಬೆಳೆದ ಅಥವಾ ಬಲಿತ ಹುಳು, ಕೋಶಾವಸ್ಥೆ, ಪುನಃ ದುಂಬಿ ಅಥವಾ ಪ್ರೌಢ ಕೀಟ, ಈ ರೀತಿ ತನ್ನ ಜೀವಿತಾವಧಿಯಲ್ಲಿ ಅತ್ಯಧಿಕವಾಗಿ ಬೆಳೆಗೆ ಹಾನಿ ಮಾಡುವ ಹಂತವಾದ ಮರಿ ಹುಳುವಿನಿಂದ ಬಲಿತ ಹುಳುವಿನವರೆಗೆ ಎಲ್ಲಾ ಜಾತಿಯ ಬೆಳೆಗಳ ಬೇರುಗಳನ್ನು ತನ್ನ ಆಹಾರಕ್ಕಾಗಿ ಬಳಸಿ ತಿನ್ನುತ್ತೆ. ಈ ಹಂತದ ಹುಳುವನ್ನೇ ಗೊಣ್ಣೆ ಹುಳುವೆಂದು ಗುರುತಿಸಬಹುದು. ಇನ್ನು ಗೊಣ್ಣೆ ಹುಳುವಿನಿಂದ ಆಗುವಂತಹ ಹಾನಿಯ ಲಕ್ಷಣಗಳು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಗೊಣ್ಣೆ ಹುಳುಗಳು ಬೆಳೆದ ಬೇರುಗಳನ್ನು ತಿನ್ನುವುದರಿಂದ ಯಾವುದೇ ಬೆಳೆಯಲ್ಲಿ ಸಸಿ ಅಥವಾ ಪೈರು ಸೊರಗಿ ನಂತರ ಒಣಗುತ್ತೆ. ಶೇಂಗಾ ಬೆಳೆಯಲ್ಲಿ ಸಾಲು ಸಾಲು ಗಿಡಗಳು ಸೊರಗಿ ಸಾಯ್ತವೆ. ಅಂತಹ ಸಾಲುಗಳಲ್ಲಿ ಸೊರಗುತ್ತಿರುವ ಗಿಡಗಳ ಬುಡದಲ್ಲಿ ಕೆದಕಿ ನೋಡಿದಾಗ ಮರಿ ಹುಳುಗಳು ಕಂಡುಬರ್ತವೆ. ಇನ್ನು ಗೊಣ್ಣೆ ಹುಳುವಿನ ಯಾವ ರೀತಿ ಹತೋಟಿ ಮಾಡ್ಬೇಕಪ್ಪ ಅಂದ್ರೆ, ಮುಂಗಾರು ಪೂರ್ವದಲ್ಲಿ ಆಗುವಂತಹ ಪ್ರಥಮ ಹದ ಮಳೆ ಬಿದ್ದ ದಿನದ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 9:30 ಜಮೀನುಗಳಲ್ಲಿ ಪ್ರಕಾಶಮಾನವಾದ ದೀಪದ ಬೆಳಕಿನ ಸಹಾಯದಿಂದ ಮರಗಳ ಮೇಲಿರುವಂತಹ ದುಂಬಿಗಳನ್ನು ಆಕರ್ಷಿಸಿ ಕೈಯಿಂದ ಹಿಡಿದು ನಾಶಪಡಿಸಬೇಕು. ಇಲ್ಲವೇ ಜಮೀನು ಅಥವಾ ಹೊಲಗಳಲ್ಲಿ ಅಲ್ಲಲ್ಲಿ ಬೆಂಕಿ ಹಾಕುವುದರಿಂದ ಬೆಳಕಿಗೆ ಆಕರ್ಷಿಸಲ್ಪಡುವ ದುಂಬಿಗಳು ಬೆಂಕಿಯಲ್ಲಿ ಬಿದ್ದು ಸಾಯ್ತವೆ. ಈ ಕಾರ್ಯವನ್ನು 1 ದಿವಸ ಮಾಡಿದ್ರೆ ಸಾಕಾಗೋದಿಲ್ಲ, 5-6 ದಿನಗಳವರೆಗೆ ಇದೇ ರೀತಿ ಮಾಡ್ತಾ ಹೋಗಬೇಕು. ಇನ್ನು ಹಂದಿಗಳಿಗೆ ಇವು ರುಚಿಕರವಾದ ಆಹಾರವಾಗಿರುವುದರಿಂದ ಅನುಕೂಲವಿರುವ ಕಡೆಗಳಲ್ಲಿ ಸೂಕ್ತ ಹದಮಳೆಯಾದ ದಿನಗಳಲ್ಲಿ ಎಕರೆಗೆ ಸುಮಾರು 10-20 ಹಂದಿಗಳನ್ನು ಮೇಲು ಬಿಟ್ಟು ನಾಶಪಡಿಸಬೇಕು. ರಾಸಾಯನಿಕ ಕೀಟನಾಶಕ ಬಳಸುವುದರಿಂದ ಗೊಣ್ಣೆ ಹುಳುವಿನ ಬಾಧೆಯನ್ನು ಬಹುಮಟ್ಟಿಗೆ ತಡೆಯಬಹುದು. ಎಕರೆಗೆ ಸುಮಾರು 10 ಕೆಜಿ ಪೋರೆಟ್, 10 ಜಿ ಅಥವಾ ಕ್ಲೋರೋಪೆರಿಪಾಸ್ 20 EC ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮುಂದಿನ ಬೆಳೆಗಾಗಿ ಕೈಗೊಳ್ಳುವ ಭೂಮಿಯ ಉಳುಮೆ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕು. ಕಳೆದ ಸಾಲಿನಲ್ಲಿ ಗೊಣ್ಣೆ ಹುಳು ಬಾಧೆ ಕಂಡುಬಂದಿದ್ದಂತಹ ಕಡೆಗಳಲ್ಲಿ ಈ ಸಲವೂ ಸಹ ಇವುಗಳ ಬಾಧೆ ತಪ್ಪದೆ ದ್ವಿಗುಣಗೊಳ್ಳುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಸಾಮೂಹಿಕವಾಗಿ ಗೊಣ್ಣೆ ಹುಳುಗಳ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆದ ಗೊಣ್ಣೆ ಹುಳುಗಳನ್ನು ರಾಸಾಯನಿಕಗಳಿಂದ ಹತೋಟಿ ಮಾಡುವುದು ಸುಲಭವಲ್ಲ. ಆದ್ದರಿಂದ ಅವುಗಳನ್ನು ಆರಂಭದ ದುಂಬಿಗಳ ಹಂತದಲ್ಲಿಯೇ ಅವಶ್ಯಕ ನಿಯಂತ್ರಣ ಕ್ರಮಗಳಿಂದ ಹಿಡಿದು ಸುಲಭವಾಗಿ ಹತೋಟಿ ಮಾಡುವುದು ಅತ್ಯವಶ್ಯಕ. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಕೇಳಿ ಜನಪದ ಗೀತೆಯನ್ನು. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೇ, ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ ಮಾಯಿ ಕೇಳೆ ಬೆಳೆದಿದ್ದೇ